ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ. ಓ ಬಾರಪ್ಪ ಸುಬ್ಬಣ್ಣ. ಅಲ್ಲ ಕಣಮ್ಮ, ಇದೇನಿದು ಹೊಸ ವರ್ಷದ ಸುಬ್ಸಕ್ನ ಅನ್ನೋ ಹಂಗೆ ಈ ಸಂಕ್ರಣ್ಣ ಕೆಂಪಂಗಿ ಹಾಕೊಂಡ್ ಬಂದ್ ಇಷ್ಟ ಬೇಗ ಬಂದ್ ಕೂತ್ಬಿಟ್ಟವನೆ. ಅದು ಹೋದ್ವಾರ ಬಂದಿರ್ಲಿಲ್ವಲ್ಲ, ಅದಕ್ಕೆ ಎಲ್ಲೋಗಿದ್ದೆ ಏನಾಯ್ತು ಅಂತ ಹೇಳ್ತಾ ಕೂತಿ. ಅಲ್ಲ ನನಗೆ ಈ ಸುಬ್ಬಣ್ಣ ಕೂಗದ್ನಲ್ಲ ಕಮಲವ ಅನ್ಬಿಟ್ಟು ತಕ್ಷಣಕ್ಕೆ ನೀನ್ ಮಾತಾಡ್ಲಿಲ್ಲ, ಅಡುಗೆ ಮನ್ಲಿದ್ಯಾ ಮತ್ತೆ ಹಿಂದೇನಣ್ಣ? ಅದ್ ಬಿಟ್ರಿ ನೀನ್ ಬೇರೆ ಕೆಲಸವೇ ಇಲ್ಲ, ಎಲ್ಲ ಅಡುಗೆ ಮಾಡಿದ್ಯಾ? ಬರೀ ಅಡುಗೆ ಮಾಡಕ್ ಆಯ್ತದ? ಎಷ್ಟೋ ದಿವಸ ಕೆಲಸನು ಮಾಡ್ತೀನಿ. ಅಲ್ಲ ನಾನು ಇತ್ಲ ಹುಡುಕ ಬಂದಿಯಲ್ಲಿ, ಇತ್ಲಗೇನಾದ್ರೂ ಆ ಬದ್ನೆಕಾಯಿ ಗಿಡದಲ್ಲಿ ಬದ್ನೆಗಿಂದ ಕಾಯಿ ಕಿಲ್ದ ಕಿಡ್ತಿದಳ ಏನಂದ್ಬಿಟ್ಟು. ಇಲ್ಕಣ್ಣ, ಈ ಮುಸಂಜಲ್ಲಿ ಯಾರು ಕಿತ್ತಾರೋ, ಏನಾದ್ರೂ ಹುಳ ಒಪ್ಟೆ ಇದ್ರೆ. ಸರಿ ಸರಿ ಸರ್, ಅದು ಅದ್ರಲ್ಲೇ ಕತ್ಲೆ ಆದ್ಮೇಲೆ ಇತ್ಲು ಅವು ಇವು ಅಂತ ಹೋಗ್ಬಾರ್ದಕ್ಕವ, ವಿಷ ಜಂತುಗಳು ಅವು ಇವ್ ಇದ್ಬಿಟ್ರೆ ಗೊತ್ತಿಲ್ಲದೆ ಕಾಲ್ ಹಾಕ್ಬಿಟ್ರೆ ಎಡವಟ ಆಗ್ಬಿಡ್ತದೆ. ಏನಂದ ಈಗ ನೀನ್ ಬಂದ್ ಕೂತಿದ್ದೆ ನೋಡು ಕೆಂಪಂಗಿ ಹಾಕೊಂಡು ಹಂಗೆ ವಸಿ ಕುಂತಿರ್ಲಿ, ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರವ ಅಂತ ಮಾಡ್ತಿದ್ಲು. ಆಮೇಲೆ ನಿಂದ ಇದ್ದ ಇದೆ ರಾಮಾಯಣ ಅಲ್ವಾ? ಸರ್ ಎಲ್ ಕಳಿಸ್ತೇ ಸಿಸಿಯನ್ನ? ನಮ್ಗೆ ಹೇಳನ ಸುಬ್ಬಣ್ಣ, ಹೇಳಕ್ಕಿಲ್ಲ ಮಾಡಕ್ಕಿಲ್ಲ, ಇತ್ತೀಚೆಗೆ ಹೋಗಿ ಕಲ್ತ್ ಬಿಟ್ಟವೇಳಲ್ಲ ಹಿಂಗೇಳಲ್ಲ. ಅದೇನೋ ತಿಮ್ಮಣ್ಣನ ಕೂತಿಗೆ ತಂತಂದೆ ಆಟ ಅಂತಾರಲ್ಲ, ಹಂಗೆ ಅವ್ನ ಮನ್ಸಿಗೆ ಬಂದದೇ ಆಡ್ತಿರ್ತಾರಲ್ಲ. ನಮ್ಮ ಊರಲ್ಲಿ ಐಕಲ್ಗಳು ಕಲಾ ಪೊಲೀಸ್ ಆಟ ಆಡ್ತಿದ್ವು, ನೀವು ಇನ್ನು ಆಟ ಇನ್ನು ಆಡದ್ ಬಿಟ್ಟಿಲ್ಲ ಅಷ್ಟೇ. ಬಂದಲ್ಲಪ್ಪ ಕೇಳಿ ಗಿಳಿಸ್ಕೊಂಡ್ಬಿಟ್ಟೆ. ಹೆಂಗ ಸುಬ್ಬಣ್ಣ ಕೇಳಿಸ್ಕೊಂಡೆ ಬಂದಿರೋದ್ ಮತ್ತೆ ಸುಬ್ಬಣ್ಣ? ಇದೇನೋ ಕೋತಿ ಗೀತಿ ಅಂದಂಗಿತ್ತು, ಏನ ಸಮಾಚಾರ? ಅದಿರ್ಲಿ, ಅದೇನಪ್ಪ ಯಾರು ನಿನ್ ಜಮೀನ್ ಬಂದ್ಬಿಟ್ಟಿದ್ದ ಕೋತಿಗಳು? ಅದಿರ್ಲಿಕ್ಕನ ಈಗ ಯಾರನ್ನ ಕರ್ಕೊಬತ್ತೀ? ಓ ಇವ್ರಾ? ಇವ್ರು ನೋಡು ಡಾಕ್ಟರ್ ಜಿ ಎಸ್ ಅರುಣ್ ಕುಮಾರ್ ಅಂತ ಇವ್ರು. ಈ ನಮ್ಮ ಇದಲ್ಲಪ್ಪ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರ CSERT ಅಂತ. ಅಲ್ಲಿ ನಮಸ್ಕಾರ ಶಂಕರಣ್ಣ. ನಮಸ್ಕಾರ ಸುಬ್ಬಣ್ಣ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ನಾವು ಅಲ್ಲಿ ಈ ರೇಷ್ಮೆ ಹಿಪ್ಪು ನೇರಳೆ ಸೊಪ್ಪಲ್ಲಿ ಯಾರ್ಯಾರ ರೋಗ ಬರ್ತದೆ, ಯಾಕೆ ಬೆಳಿಬೇಕು, ಏನು ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡ್ತಿರ್ತೀವಿ. ಹಾಗೆ ನಿಮ್ ಜೊತೆ ಸ್ವಲ್ಪ ಪಾರ್ಟಿ ಮಾಡ್ಕೊಂಡು ಹೋಗೋಣ ಅಂತ ಈ ಊರಲ್ಲಿ ಪಕ್ಕದ ಊರಿಗೆ ಬಂದಿದ್ದೆ. ನಮ್ ರಾಜಣ್ಣ ಸ್ನೇಹಿತರು ಕರೆದ್ರು, ನಮ್ಮೆಲ್ಲ ಸ್ನೇಹಿತರನ್ನ ಪರಿಚಯ ಮಾಡಿಸ್ತೀನಿ ಅಂತ. ಸರ್ ನಿಮ್ ಹೆಸರೇನು ಗೊತ್ತಾನಿಲ್ಲ ಸರ್? ನಾವು ಅರುಣ್ ಕುಮಾರ್ ಅಂತ. ಅರುಣ್ ಕುಮಾರ್ ಸರ್, ಇವ ಸಾಮಾನ್ಯ ಅಲ್ಲ, ಸ್ನೇಹಿತರು ಮಾಡ್ಕೊಬಿಟ್ಟಿದ್ರೆ ಅದ್ ಹೆಂಗ್ ಮಾಡ್ಕೊಂಡ್ರಿ? ಇಲ್ಲ ನಾವು ಹೋದ್ಸಲ ಒಂದ್ ಕಾರ್ಯಕ್ರಮ ಮಾಡಿದ್ವಿ ನಿಮ್ ಊರಲ್ಲಿ, ಅವಾಗಿಂದ ಬಹು ಪರಿಚಯ ಇದಾರೆ. ಈ ಕಡೆ ಬಂದಾಗ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಿರ್ತೀವಿ. ಬಹಳ ಬುದ್ಧಿವಂತ, ಯಾವಾಗಲೂ ಮೊಬೈಲ್ ಇಟ್ಕತಾನೆ. ಬರೀ ಗೆಂಟದ ಕೆಲಸ ಅರುಣ್ ಕುಮಾರ್ ಅವರೇ. ಹಂಗೆ ಅಲ್ಲ ಕಣಪ್ಪ, ನೀ ಏನ್ ಕಾಯ್ತಾ ಇದ್ಯಾ ಈಗ ಅವನ ಬಗ್ಗೆ ಎಲ್ಲ? ಅವ್ರು ಬಂದಿರೋದ್ ಯಾತಕ್ಕೆ ಕೆಂಟದ್ರೆ ಅವ್ನ ಜನಗಳನ್ನ ಕೆಂಟ್ತಾನೆ. ಒಳ್ಳೇದನ್ನೇ ಹೇಳ್ತಾನೆ. ಈಗ ರಾಜಣ್ಣ, ಏನ್ ಪಕ್ಕದೂರ್ ಮಾಯಣ್ಣನ ರೇಷ್ಮೆ ಮನೆ ನೋಡಕ್ ಹೋಗಿದ್ರು ಕಣಪ್ಪ? ಚೆನ್ನಾಗಿ ಹೋಯ್ನಾಗ ಬೆಳೆದವನೆ, ಆದ್ರೆ ಅದೇನೋ ಅದಕ್ಕೆಲ್ಲ ಸ್ವಲ್ಪ ರೋಗ ಬಂದ್ಬಿಟ್ಟಿತ್ತಂತೆ. ಅದಕ್ಕೆ ಹೋಗಿ ಸಂಪರ್ಕ ಮಾಡಿದ್ನಂತೆ. ಅದಕ್ಕೆ ಇವ್ರನ್ನ ಅರುಣ್ ಕುಮಾರ್ ಅವ್ರನ್ನ ಕಳ್ಸಿಕೊಟ್ಟಿದ್ರು ಅವರು, ನೋಡ್ಕೊ ಬನ್ನಿ ಅದೇನು ಅಂತ. ಈಗ ನೋಡ್ಕೊಂಡಂಗೆ ದಾರಿಲ್ ಬತ್ತಾ ಫೋನ್ ಮಾಡಿದ್ರು, ನಿಮ್ಮೂರ್ ಮೇಲೆ ಕಣೆ ಹೋಯ್ತಾ ಇದೀನಿ ಕಣಪ್ಪ ಅಂತ. ಅದಕ್ಕೆ ಬನ್ನಿ ಅಂತ ಕರ್ಕೊಂಡ್ಬಂದ್ರು. ರಾಜಣ್ಣ ನೀನು ಕಮಲವ ಎಚ್ಚಕಟ್ಲೆ ಮಾಡಿ ಅಡಿಗೆ ಮನೇಲೆ ಇರ್ತೀಯ ಅಂತ ಬೈತಾ ಕುಂತಿದ್ದೆ. ಅಲ್ಲಕ್ಕವ ಅಡಿಗೆ ಮನೇಲಿಲ್ದೆ ಇನ್ನಿಲ್ಲಿದ್ದೆ ಅಂತ ನಾನಂದೆ ತಪ್ಪಾಗಂದ ನಾನು? ತಪ್ಪೇನಿಲ್ಲ ಬಿಡಿ, ಈಗ ನೋಡಿ ಎಚ್ಚಗಟ್ಲೆ ಮಾಡಿದೀನಿ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಹೆಣ್ಮಕ್ಳು ಅಡಿಗೆ ಮನೇಲಿರೋದೇ. ಈಗ ವಸಿ ತಡಿಯ, ಅವರು ಇವತ್ತು ಕೆಂಪು ಶರ್ಟ್ ಹಾಕ ಬಂದಿದೆಯಲ್ಲ ಹೇಳಪ್ಪ. ಇವನು ಸಾಮಾನ್ಯ ಹೆಂಗೆ ಅಂದ್ರೆ ಅರುಣ್ ಕುಮಾರ್ ಅವರೇ, ಏನಾರು ಸಣ್ಣ ಪುಟ್ಟ ವಿಶೇಷ ಫಂಕ್ಷನ್ ಅಂದ್ರೆ ರೇಷ್ಮೆ ಜುಬ್ಬ ಹಾಕ್ಬಿಡ್ತಾನೆ, ರೇಷ್ಮೆ ಪಂಚ ಹಾಕ್ಬಿಡ್ತಾನೆ. ಇವತ್ತು ಅದನ್ನೇ ಹಾಕ್ಬೇಕಾಗಿತ್ತು. ನೀವು ರೇಷ್ಮೆ ಅವ್ರು ಬಂದಿದ್ದೀರಿ, ಇವನ್ ಯಾವ್ದಾ ಬೇರೆ ಸರಿ, ನೀವು ಬರೀ ರೇಷ್ಮೆ ಹಾಕೊಂಡ್ ಬತ್ತೀಯಲ್ಲ, ಟ್ರಂಕ್ ಅಲ್ಲಿ ಇಟ್ಟಿವಿ ಒಂದ್ ಎರಡು ಜೊತೆ ಅವೇ, ಯಾವ್ದಾರು ಹಿಂಗ್ ಸಭೆ ಸಮಾರಂಭಗಳು ಇರ್ತವಲ್ಲ ಅವಾಗ ಹಾಕತ್ತೀನವ ಎರಡು ಜೊತೆ ಮಡ್ಗವನೆ ವರ್ಷ ಪೂರ್ತಿ ಹಾಕತ್ತಾನೆ. ಅದೇ ಸಭೆ ಸಮಾರಂಭಗಳಲ್ಲಿ ಈಗಾಗಲೇ ಅರುಣ್ ಕುಮಾರ್ ಅವರ ಈ ಮದುವೆಗಳು ಅವು ಇವಕ್ಕೆ ಶೃಂಗಾರ ಮಾಡ್ಕೊಳಕಿಲ್ಲ, ರೇಷ್ಮೆ ಸೀರೆ ಓಪನ್ ಮಾಡ್ತಾರೆ, ಟ್ರಂಕ್ ಅಲ್ಲಿ ಇಟ್ಕೊಂಡಿರವ. ಹಂಗೆ ನಾನು ಅವ್ರು ನೋಡ್ಕೊಂಡೆ ಕಲ್ತ್ಕೊಂಡಿರೋದು. ಸಂಗ್ರಹಣ ಹಾಕೊಳ್ಳಿ ಬೇಡ ಅನ್ನಲ್ಲ, ಬಟ್ ತೊಳೆದಾಕೊಂಡ್ಬಿಡ್ರಿ. ಸೈಂಟಿಸ್ಟ್ ವಿಜ್ಞಾನಿಗಳು. ಈಗ ನಾನು ವಿಷಯಕ್ಕೆ ಬರವ. ಈಗ ನೋಡಪ್ಪ, ರೇಷ್ಮೆ ಬಟ್ಟೆ ನಾವ್ ಹಿಂಗ್ ಹಾಕತ್ತೀವಲ್ಲ, ಒಂದು ರೇಷ್ಮೆ ಒಳ್ಳೆ ರೇಷ್ಮೆ ಆಗ್ಬೇಕಾರೆ ಒಂದು ನೀನು ಆಯ್ಕೆ ಮಾಡುವಂತ ರೇಷ್ಮೆ ತಳಿ ಯಾವ ಗೂಡದು ನೀನ್ ಬೆಳಿತೀಯ ಅನ್ನೋದು ಇನ್ನೊಂದು ಅಷ್ಟೇ ಮುಖ್ಯ ಆಗಿದ್ದು. ಅದೇ ಹಿಪ್ನೇರಳೆ ಸೊಪ್ಪು ಹಾಕೋ ಮೇವು, ಹಿಪ್ನೇರಳೆ ಸೊಪ್ಪು ಕಣೆ ಬೆಳೆದಿರೋ ನನ್ನ ಜಮೀನಲ್ಲಿ ನಾನು. ಹೌದು, ಬರೀ ಸೊಪ್ಪು ಅಂತಿದೆ, ಬಟ್ಟೆ ಹಾಕೊಂಡು ಅಷ್ಟು ಖುಷಿ ಖುಷಿಯಾಗಿ ಓಡಾಡ್ತಿದ್ದಿಲ್ಲ, ಅದು ಆ ಬಟ್ಟೆ ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಕೇಳಿದ್ರು. ಎರಡು ಸರಿ ಎರಡ್ಕೋ ಬರ್ ಸರ್, ಸಂಕ್ರಣ ನಿಮ್ ಕಾಲದಲ್ಲಿ ಬೆಳೆದಿರ್ತಕ್ಕಂಥದ್ದೇ ಬೇರೆ, ಈಗ ಸ್ವಲ್ಪ ತಾಂತ್ರಿಕತೆ ಬಂದಿದೆ. ಹೇಳಿ, ಬೇಸರ ಬಿಡ್ತು, ನೀವೇನಾರ ಬೇಸರ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಇದು ಬೆಳೆದಾದ್ಮೇಲೆ ಆ ಹುಳಗಳ ಬೇಯಿಸ್ಬಿಡ್ತಾರೆ. ಅದ ನೋಡ್ಬಿಟ್ಟು ನನಗೆ ಬೆಳಿ ಬರೋದಕ್ಕಪ್ಪ ಅಂತ ತೀರ್ಮಾನ ಮಾಡಿ ಬೆಳಿಬಾರದು. ಸರಿ, ಹಂಗಿನ್ನಲ್ಲಿ ರೇಷ್ಮೆ ಪಂಚೆ ರೇಷ್ಮೆ ಶರ್ಟ್ ಹಾಕೊಳ್ಳೋಂಗೆ ಇಲ್ಲ, ಬೇರೆ ಯಾವ್ದಾದ್ರು ತಯಾರು ಮಾಡಾರಂತೆಲ್ಲ ಡೂಪ್ಲಿಕೇಟ್. ಮದುವೆಯಲ್ಲಿ ಮದುವೆಯಲ್ಲಿ ನಮ್ಮ ಹೆಣ್ಮಕ್ಳು ಮಿಂಚಬೇಕು ಬೇಕಲ್ವಾ, ಡೂಪ್ಲಿಕೇಟ್ ಏ ಇಲ್ಲ, ಒಂದು ಅವ್ರ ಅಪ್ಪಂದೇ ಅದು ಹಳೆ ಕಾಲದ ಒರಿಜಿನಲ್ ನಾನೇ ಹೊಲಿಸ್ಕೊಂಡಿರೋದ ಕಡೆ ಮದ್ವೆಲ್ಲಿ ಹೇಳು, ಅದೇ ಸುಳ್ಳು ಗೊತ್ತಿಲ್ವಾ. ಈಗ ಹೇಳಿ, ಈಗ ಡಾಕ್ಟರ್ ಹೇಳಿ, ಈಗ ಹೇಳಿ, ಒಂದ್ ಒಳ್ಳೆ ಉತ್ಪಾದನೆ ಮಾಡ್ಬೇಕು ಅಂದ್ರೆ ನಮ್ಮೂರ್ನಾಗೂ ಹೊಸ ಇವ್ರ ಕೈಲಿ ಮಾಡ್ಸವ, ಇಲ್ಲಾಂದ್ರೆ ಬರೀ ರೇಷ್ಮೆ ಪಂಚೆ ಜುಬ್ಬ ಹಾಕೊಂಡು ಓಡಾಡ್ತಿರ್ತಾನೆ. ಹೊಸ ಬೆಳಿಲಿ, ಬಹಳ ಖುಷಿ ಆಯ್ತು ನಿಮ್ನೆಲ್ಲ ಈ ಪಂಚಾಯತಿ ಕಟ್ಟೆಯಲ್ಲಿ ಹಳ್ಳಿ ಕಟ್ಟೆಯಲ್ಲಿ ನೋಡಿ ಖುಷಿ ಆಯ್ತು. ನನ್ಗೆ ಈ ವಿಜ್ಞಾನಿ ತರ ನೋಡ್ಬೇಡ್ರಿ, ನಿಮ್ ಸ್ನೇಹಿತರ ತರನೇ ಇಲ್ಲಿ ಕೂರ್ಸ್ಕೊಂಡ್ ಸ್ವಲ್ಪ ಹೊತ್ತು ನಾನು ಖುಷಿಯಾಗಿ ಮಾತಾಡಿ ಹೋಗೋಣ ಅಂತ. ರಾಜಣ್ಣ ಹೆಣ್ಮಕ್ಳು ಸಾಹೇಬ್ರು ಹಂಗಿರ್ಬೇಕಯ್ಯ, ಹಂಗಿದ್ರೆ ಒಳ್ಳೇದು ನಮ್ಗೂ ಮಾತಾಡಕ್ ಖುಷಿ. ಹಂಗಾಗಿ ಇದಕ್ಕೆ ನನ್ ಪರಿಚಯ ಆಗಿರೋದ್ರೆ ಭಯ ಬಿಡ್ತಕ್ಕಪ್ಪ ನನ್ಗೆ ಸಾಹೇಬ್ರುಗಳ ಜೊತೆ ಮಾತಾಡಕ್ಕೆ. ಏನಿಲ್ಲ ಶಂಕರಣ್ಣ, ನಿಮ್ ಸ್ನೇಹಿತ ಅಂತ ತಿಳಿ, ನಾವು ಈಗ ನಿಮ್ಗೆ ಸ್ವಲ್ಪ ಒಂದು ತಾಂತ್ರಿಕ ಮಾಹಿತಿನ ನಿಮ್ಗೆ ಹೇಳ್ತೀವಿ. ನೀವು ಮೊದ್ಲು ನಿಮ್ ತಂದೆ ಕಾಲದಲ್ಲಿ ಏನ್ ಬೆಳಿತಿದ್ರಿ ಆ ರೇಷ್ಮೆ ಇಲ್ಲ, ಈಗ ಆ ರೀತಿ ಬೆಳೆಯುವಂತ ಪದ್ಧತಿ ಎಲ್ಲ ಸಂಪೂರ್ಣವಾಗಿ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ಹಾಗಾಗಿ ಈಗ ಶಂಕರಣ್ಣ, ನೀವು ನಮ್ಗೆ ಮಾರುಕಟ್ಟೆಲಿ ಬಹಳ ರೇಟ್ ಬರೋದ್ರಿಂದ ರೇಷ್ಮೆ ಬೆಳೆಗಾರಿ ಬಹಳ ಡಿಮ್ಯಾಂಡ್ ಇದೆ. ನಿಜ, ರೇಷ್ಮೆ ಬಹಳ ಡಿಮ್ಯಾಂಡ್ ಐತಿ. ಹಾಗಾಗಿ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ತಳಿ ಆಯ್ಕೆ ಮಾಡ್ಕೋಬೇಕು ಅಂತ. ಮೊದ್ಲೆಲ್ಲ ನಿಮ್ಮ ತಂದೆ ಕಾಲದಲ್ಲಿ ಬೆಳಿತಿದ್ರು, ಅದೇನ್ ಬರೀ 30-40 ಉತ್ಪಾದನೆ ಕೊಡ್ತಿತ್ತು, ಅದೇನು ಅಷ್ಟೊಂದು ಇಳುವರಿ ಇರ್ತಿರ್ಲಿಲ್ಲ. ಈಗ V1 ಅಂತಕ್ಕಂತ ಒಂದ್ ತಳಿ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಮಾಡಿವಿ, ಅದು ನಿಮ್ಗೆ ಹೆಚ್ಚು ಕಮ್ಮಿ 60-65 metric tons ಉತ್ಪಾದನೆ ಕೊಡ್ತದೆ ಒಂದ್ ವರ್ಷಕ್ಕೆ. ನೋಡೋಣ, ನೀವು ಬೇರೆ ಬೆಳೆಗೆ ಏನಾದ್ರು ಕಂಪೇರ್ ಮಾಡಿದ್ರೆ ಹಿಪ್ಪು ನೇರಳೆ ಅಂತ ಒಂದು ಬೆಳೆ ಮತ್ತೊಂದಿಲ್ಲ. ಯಾಕೆ ಹೇಳ್ರಿ ಶಂಕರಣ್ಣ? ಅದೇ ನೀವು ಬಂಡವಾಳ ಕಡಿಮೆ ಹಾಕ್ಬಿಟ್ಟು ಲಾಭ ಜಾಸ್ತಿ ತಗೋತೀವಲ್ಲ, ಅದು ಒಂದು. ಹೇಗೆ ನೌಕರಿ ಇರ್ತಕ್ಕಂತವ್ರಿಗೆ ಸಂಬಳ ಬರ್ತತೋ ಹಂಗೆ ಈ ರೇಷ್ಮೆನಲ್ಲಿ 20-25 ನಿಮಗೆ ಒಂದು ಒಂದು ತಿಂಗಳಲ್ಲೇ ತಿಂಗಳಲ್ಲೇ ಒಂದ್ ಬೆಳೆ ಬಂದ್ಬಿಡ್ತದೆ. ಅವ್ರ ಹೇಗೆ ನಾವು ಅವ್ರೊಂದು ಶ್ರಮ ಪಡ್ತಾರೆ ಹಂಗ ಅವರಿಗೆ ಲಾಭ ಬರ್ತಾ ಹೋಗುತ್ತೆ. ನೌಕರಿಗಿಂತ ಮೀರ್ಸಿ ನಮ್ ರೇಷ್ಮೆ ಬೆಳೆಗಾರರು ಇವತ್ತು ಕಾರ್ ಇಟ್ಕೊಂಡವ್ರೆ, ಒಳ್ಳೊಳ್ಳೆ ಮನೆ ಕಟ್ಟಿಸ್ತಾರೆ, ಬಹಳ ಅನುಕೂಲವಾಗಿದೆ. ಮಾಡೋರೆ ನೋಡಿ ನಿನ್ನ. ಈಗ 100 ಮೊಟ್ಟೆ ಮಾಡ್ಬೇಕು ಅಂದ್ರೆ ಎಷ್ಟು ಸೊಪ್ಪು ಬೇಕು, ಎಷ್ಟು ಜಾಗ ಬೇಕು, ಹೆಂಗೆ? ಈಗ ನಾವು ಮೊದಲನೇದಾಗಿ ನಾನು ಹೇಳ್ದಂಗೆ V1 ತಳಿ ಇರ್ಬೋದು ಅಥವಾ G4 ತಳಿ ಇರ್ಬೋದು ಆಯ್ಕೆ ಮಾಡ್ಕೊಂಡು ಸಸಿಗಳನ್ನ, ಈಗಾಗಲೇ ಕಿಸಾನ್ ನರ್ಸರಿ ಅಂತಕ್ಕಂಥದ್ದು ಇದೆ, ಅಲ್ಲಿಂದ ನೀವು ಸಸಿಗಳನ್ನ ತರಬಹುದು. ಒಳ್ಳೆ ಸಸಿನ ಆಯ್ಕೆ ಮಾಡ್ಕೊಂಬರ್ರಿ, ರೋಗ ಅದೆಲ್ಲ ಇರಬಾರ್ದು. ಅದಾದ ನಂತರ ನೀವು ಭೂಮಿಯನ್ನ ಹದ ಮಾಡ್ಕೊಂಡು ತಯಾರು ಮಾಡ್ಕೋಬೇಕು, ಒಂದು ಆಳವಾದ ಉಳ್ಮೆ ಮಾಡಿ ಬೇಸಿಗೆಯಲ್ಲಿ. ಅದಾದ ನಂತರ ನಾವು ಸ್ಪೇಸಿಂಗ್ ಅಂತ ಹೇಳ್ತೇವೆ. ಬೇಸಿಗೆಯಲ್ಲಿ ಮಾಡ್ಬೇಕ? ಬೇಸಿಗೆ ಅಂದ್ರೆ ಮುಂಗಾರು ಶುರುವಲ್ಲಿ ನೀವು ಬೇಸಿಗೆಯಲ್ಲಿ ಭೂಮಿನ ಹದ ಮಾಡಕ್ ಶುರು ಮಾಡ್ಬೇಕು. ಆಳವಾಗಿ ಉಳ್ಮೆ ಮಾಡೋದು, ಕಲ್ಟಿವೇಷನ್ ಮಾಡೋದು ಅದೆಲ್ಲ, ಅದ ಮುಂಗಾರಿನಲ್ಲಿ ಮಳೆ ಬರ್ತದೆ. ಅವಾಗ ನೀವು ಒಂದು ನಾವು ಸ್ಪೇಸಿಂಗ್ ಅಂತ ಹೇಳ್ತೇವೆ ಅಂತರ. ಇದು ಒಂದು ಈಗಾಗಲೇ ಮರಗಡ್ಡೆ ಬೇಸಾಯ ಪದ್ಧತಿಗೆ ನಮ್ಮ ಎಲ್ಲಾ ರೇಷ್ಮೆ ಬೆಳೆಗಾರರು ಕನ್ವರ್ಟ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ನೀವು ಹೇಳ್ತಿರಲ್ಲ ಶಂಕಣ, ಕೂಲಿಗಾರರೇ ಸಿಗ್ತಾ ಇಲ್ಲ. ಯಾಕೆ ಹೇಳ್ರಿ ಬಿಡಿ ಸಾಹೇಬ್ರೆ, ಅದ್ರ ಕಥೆಯ ಎಲ್ಲಿ ಸಿಕ್ಕರ್ ಈಗ ಹೊಂಟೈತರ ಅಲ್ಲಿ ಇಲ್ಲಿ ಸಿಟಿ ಪಟ್ಟಿ ಅಂದ್ಬಿಟ್ಟು. ಈ ಸಮಸ್ಯೆ ಇರೋದ್ರಿಂದ ಈ ಯಾಂತ್ರೀಕರಣ ಬಂದಿರೋದ್ರಿಂದ ಟ್ರ್ಯಾಕ್ಟ್ರು ಅಥವಾ ಟಿಲ್ಲರು ಈ ತರದ ಒಂದು ಯಾಂತ್ರಿಕ ಒಂದು ವಾಹನಗಳಿದಾವೆ ನಮ್ಮ ಹತ್ರ, ಅವನ್ನೇ ಬಳಸ್ಕೊಂಡು ಒಂದ್ ಎಕರೆನಲ್ಲಿ ನಾವು ಬೇಸಾಯ ಮಾಡಬಹುದು. ಈಗ 6x6 ಅಂತಕ್ಕಂತ ಒಂದ್ ಸ್ಪೇಸಿಂಗ್ ಇದೆ, 6x8 ಅಂದ್ರೆ ಅಂತರ ನೀವು ಹೇಳ್ತೀರಾ, ಅಂತರ 8x1 ಅಥವಾ 8x8 ಹಿಂಗೆ ಹಾಕೋಬೇಕು ಶಂಕರಣ. ಸರಿ ಸರಿ, ಅದರಲ್ಲಿ ನೀವು ಟ್ರ್ಯಾಕ್ಟರ್ ಹೊಡಿಸಿ ಇಂಟರ್ ಕಲ್ಟಿವೇಶನ್ ಮಾಡ್ಕೋಬಹುದು, ಅಂದ್ರೆ ಈ ಕಳೆ ಗಿಡ ನಿರ್ವಹಣೆ ಈ ರೀತಿ ನಾವು ಮಾಡಬಹುದು. ಅಂತರ ಬೆಳೆನೂ ಹಾಕಬಹುದು, ಜಾಸ್ತಿ ಆಯ್ತಲ್ವಾ, 8x8 ಜಾಸ್ತಿ ಆಯ್ತು, ಅಂತರ ಬೆಳೆನೂ ನಾವು ಮಾಡ್ಕೋಬಹುದು. ಆದ್ರೆ ಹೆಚ್ಚಾಗಿ ನಾವು ರೇಸ್ಪೆಯಲ್ಲಿ ಯಾವ್ದೇ ಅಂತರ ಬೆಳೆ ಮಾಡಕ್ ಹೇಳೋದಿಲ್ಲ, ಯಾಕೆಂದ್ರೆ ಬೆಳೆದಿದ್ದೆ ಆಮೇಲೆ ಅಂತರ ಇದ್ರು ಬೆಳೆದಾದ್ಮೇಲೆ ಮುಚ್ಕೊಬಿಡ್ತಾವ ಹಿಂಗೆ. ಇದೆ ಅಂತದ ಸಾಸಿವೆ ಗಿಡ ಅಂತಾರಲ್ಲ, ಹಳ್ಳಿ ಸಿಟಿಗಳಲ್ಲಿ ಹಾಕೋರಲ್ಲ, ಜೊತೆಗೆ ಬೇರೆ ಬೆಳೆ ಏನಾದ್ರು ಬೆಳೆದಾಗ ಅದಕ್ಕೆ ಬರೋ ರೋಗ ಇದಕ್ಕೂ ತಗುಲುತ್ತೆ ಅಂತ. ಅದು ಹೌದು, ಅದಾದ ನಂತರ ಮತ್ತೊಂದು ಬಹಳ ಮುಖ್ಯವಾದದ್ದು ಏನಂದ್ರೆ ಬೇರೆಗಳು ಬೆಳೆದಾಗ ನಾವು ಅವಕ್ಕೂ ಕೂಡ ಔಷಧಿಗಳನ್ನ ಹೊಡಿಬೇಕಾಗತ್ತೆ. ಆ ಔಷಧಿ ಹೊಡೆದಾಗ ಏನಾಗುತ್ತೆ, ನಮ್ಮ ಈ ಸೊಪ್ಪಿಗೂ ತಾಗುತ್ತೆ, ಸೊಪ್ಪಿ ತಾಗದ್ ನಾವೇನ್ ಮಾಡ್ತೀವಿ, ನಮ್ ರೇಷ್ಮೆ ಹುಳಗ್ ಹಾಕ್ತಿವಿ, ಹುಳಗಿ ಸತ್ತೋಗ್ಬಿಡುತ್ತೆ ಈ ವಿಷದಿಂದ. ಹಾಗಾಗಿ ಯಾವ ಕಾರಣಕ್ಕೂ ಬೇರೆ ಬೆಳೆಗಳನ್ನ ಆದಷ್ಟು ಕಡಿಮೆ ಆಗಿ ಬೆಳಿಬೇಕು. ಆದ್ರೆ ಈ ಸೊಪ್ಪನ್ನೇ ಹೆಚ್ಚಾಗಿ ನಾವು ಫಲವತ್ತಾಗಿ ಬೆಳ್ಕೊಬಹುದು, ಯಾಕೆಂದ್ರೆ ವರ್ಷಕ್ಕೆ 5 ಬೆಳೆ ತೆಗಿಬಹುದು ನಾವು. ಅಂದ್ರೆ ನೀವ್ ಹೇಳೋದು ಅದ ಎಷ್ಟು ಆದಾಯ ತಂದ್ಕೊಡುತ್ತೋ ಅಷ್ಟೇ ಸೂಕ್ಷ್ಮವಾದ ವ್ಯವಸಾಯ. 5 ಕಟಾವ್ ಕಣಪ್ಪ ವರ್ಷಕ್ಕೆ, ವರ್ಷಕ್ಕೆ 5 ಕಟಾವ್ ಕಣ. ಬರೀ ಮನೆಯರೇ ಬೆಳ್ಕೋಬಹುದು, ಮನೇಲಿ ನಾವು 5-6 ಜನ ಇದ್ವಿ ಅಂತ ಹೇಳಿದ್ರೆ ಬಹಳ ಕೂಲಿ ಕಾರ್ಮಿಕರ ಮೇಲೆ ನಾವು ಅವಲಂಬನೆ ಆಗದೆ ಇರೋ ಹಾಗೆ ಮನೆಯವರೇ ಮಾಡ್ಕೋಬಹುದು. ಈಗ ಒಳ್ಳೆ ಒಂದು ಬಹುವಾರ್ಷಿಕ ತಳಿಗಳು ಅಂತ ಬಂದಿದೆ, ನಾವು ಬೈವಾಲ್ಟೇನ್ ಅಂತ ಹೇಳ್ತೀವಿ, ಇಂತ ತಳಿಗಳು ಹೆಚ್ಚು ಇಳುವರಿ ಕೊಡ್ತಾವ, ಇವು ಕ್ವಾಲಿಟಿನೂ ಜಾಸ್ತಿ, ಕ್ವಾಲಿಟಿ ರೇಟು ಜಾಸ್ತಿ. ಓಹೋ, ಹಂಗೆ. ಹಂಗಾಗಿ ಶಂಕರಣ್ಣ, ನೀವೇನಾದ್ರೂ ಮಾಡೋದಾದ್ರೆ ಈ ನಮ್ಮ ಸಂಸ್ಥೆಯಲ್ಲೇ ಅಭಿವೃದ್ಧಿ ಮಾಡಿರ್ತಕ್ಕಂಥ FC1x FC2 ಡಬಲ್ ಹೈಬ್ರಿಡ್ ಅಂತೀವಿ, ಇಂಥ ತಳಿಗಳನ್ನ ನೀವು ರೇಷ್ಮೆ ಇವನ್ನ ತಳಿನ ನೀವು ಬೆಳಿಬಹುದು. ಈ ಸಾಕಷ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಸಬ್ಸಿಡಿಗಳು ಸಿಗ್ತಾ ಇದೆ, ಸಾಕಷ್ಟು ಬೆಳೆ ಬೆಳೆಯಕ್ಕೂ ಸಿಗ್ತಾ ಇದೆ, ಮನೆ ಕಟ್ಟಕ್ಕೂ ಸಿಗ್ತಾ ಇದೆ. ಅದಾದ ನಂತರ ನೀವೇನಾದ್ರೂ ಬೇಸಾಯ ಮಾಡ್ಬೇಕು ಅಂದ್ರೆ ಹೊಲದಲ್ಲಿ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಬಂದಿದೆ, ಅದಕ್ಕೂ ಸಬ್ಸಿಡಿ ಕೊಡ್ತಾ ಇದಾರೆ ನಮ್ಮ ರಾಜ್ಯ ಸರ್ಕಾರದವರು. ನಮ್ಮ ಸಂಸ್ಥೆಯಿಂದ ಅಂತೂ ಸಾಕಷ್ಟು ತಾಂತ್ರಿಕತೆಗಳನ್ನ ನಾವು ಅಭಿವೃದ್ಧಿ ಮಾಡಿದೀವಿ, ಅವನ್ನ ನೀವು ಅಳವಡಿಸಿಕೊಂಡು ಬೆಳೆದಲ್ಲಿ ಆದ್ರೆ ನೀವು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಬಹುದು. ನಿಜ ನಿಜ ಕಂಡ್ಬಿಡಿ, ರೇಷ್ಮೆ ಅನ್ನೋದು ಸಾಹೇಬರು ಹೇಳದಂಗೆ ಚಿನ್ನಕವದು, ಚಿನ್ನ ಅದು ಅಂದ್ರೆ ನಮ್ ರಾಜಣ್ಣ ಸೂಕ್ಷ್ಮವಾಗಿ ಹೇಳ್ಬಿಟ್ಟ, ಅಷ್ಟೇ ಸೂಕ್ಷ್ಮ ಅದು. ಆಮೇಲೆ ಸಾಹೇಬ್ರೆ ಅದೇನ ಅದು ಸಾಕೋದು ಬಹಳ ಕಷ್ಟ ಅಂತ, ರೂಮ್ ಗಿಮ್ ಎಲ್ಲ ಬಹಳ ಇದು ನೋಡ್ಕೋಬೇಕು, ಹಂಗೆ ಹಿಂಗೆ ಸ್ವಚ್ಛವಾಗಿ ಏನ ನೋಡ್ಕೋಬೇಕು. ಹುಳುಗಳೇ ಸೂಕ್ಷ್ಮ, ವಾತಾವರಣ ಇಂತ ಹಿಂಗೆ ಇರ್ಬೇಕು, ಇಷ್ಟೇ ಇರ್ಬೇಕು ಅಂತ ಏನೇನೋ ಇದ್ದಂತೆ ಕವ. ಅದು ಸಾಹೇಬ್ರ ಕೇಳ್ತೀನಿ, ಸುಮ್ಮನೆ ಹೇಳಿ ಸಾಹೇಬ್ರೆ. ಕಮಲಕ ಶಂಕರಣ್ಣ, ನಾವು ಮನೆ ಹೆಂಗ್ ಸ್ವಚ್ಛ ಇಟ್ಕಂತೀವಿ, ಈಗ ಹೆಂಗ್ ಕೊರೋನಾ ಬಂದತಿ, ನಾವು ಕೈ ತೊಳಿಬೇಕು, ಮತ್ತೆ ಒಬ್ಬರಿಂದ ಒಬ್ಬರ ಅಂತರ ಕಾಪಾಡ್ಕೋಬೇಕು, ಆ ಸೋಂಕು ಎಲ್ಲಾ ಕಡೆ ಹರಡತಿ ಅಂತ. ಅಲ್ಲೂ ಕೂಡ ವೈರಸ್ ಬರ್ತಕ್ಕಂಥ ರೋಗಗಳಿದೆ, ವೈರಸ್ ಇಂದ ಬರ್ತಕ್ಕಂಥ ರೋಗ ಇದಾವೆ, ಆಮೇಲೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಇದಾವೆ, ಫಂಗಸ್ ಫಂಗಸ್ ಸರಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕ, ಅದೇನೋ ಟಿವಿ ತೋರಿಸಿದ್ರು ಕವ, ಅದೇ ಅಳತೆ ಫಂಗಸ್ ಸಣ್ಣಗಡ್ಡ ರೋಗ ಏ ಹಂಗಲ್ಲ ಕವ, ಕರೆಕ್ಟ್ ಆಗಿ ಹೇಳಿದ್ರೆ ಸುಂಕಟ್ ರೋಗ. ಈ ಕೊರೋನಾ ಆದ್ಮೇಲೆ ಈ ಕೊರೋನಾ ಟೈಮಲ್ಲಿ ಬ್ಲಾಕ್ ರೇಷ್ಮೆ ಹುಳಗಳಿಗೆ ಸುಂಕಟ್ ರೋಗ ಬರ್ತದೆ. ಕಮಲಕ್ಕ ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ, ಈ ರೋಗಗಳು ಬರದೇ ಇರೋ ಹಾಗೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬೇಕು. ಮೊದ್ಲು ತಂದೆ ಕಾಲದಲ್ಲಿ ಮಾಡ್ದಂಗ ಹಂಗೆ ಹಾಕಿದ್ವಿ ಬೆಳೆದ್ವಿ, ಒಂದ್ 5 ಕೆಜಿ ಬಂತು ಮಾರ್ಕೊಂಡ್ವಿ. ಈಗ ಎಲ್ಲಾ ತಾಂತ್ರಿಕತೆಗಳು ಬೆಳವಣಿಗೆ ಆಗಿದೆ, ಸಂಸ್ಥೆಯಿಂದ ಸಾಕಷ್ಟು ಮಾಹಿತಿಗಳನ್ನ ರೈತರು ಒದಗಿಸ್ತಾ ಇದ್ವಿ, ಅವನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ಈ ರೋಗಗಳನ್ನ ತಡೆಗಟ್ಟಬಹುದು. ಮೊದಲನೇದಾಗಿ ನಾವು ಈ ಮನೆ, ನಾವೇನು ಸಾಕಾಣಿಕೆ ಮನೆ ಅಂತ ಹೇಳ್ತೀವಿ ರೇಷ್ಮೆ ಸಾಕಾಣಿಕೆ ಮನೆ, ಅದನ್ನ ಸ್ವಚ್ಛವಾಗಿಡ್ಬೇಕು. ಅದೇನು ಕೆಲವರೆಲ್ಲ ಜಮೀನಲ್ಲಿ ಕಟ್ಕೊಬಿಡ್ತಾರೆ ಸಾಹೇಬ್, ಎಲ್ಲಾದ್ರೂ ಊರ್ ಒಳಗಡೆ ಮಾಡಕ್ ಹೋಗಕ್ಕಿಲ್ಲ. ಹೌದು, ಅದಕ್ಕೆ ಅದು ಯಾಕೆಂದ್ರೆ ಶಂಕರಣ್ಣ, ಊರ್ ಒಳಗಾದ್ರೆ ಒಂದು ಮನೆಯಿಂದ ಮನೆಗೆ ಹತ್ರ ಕಡಿಮೆ ದೂರ ಕಮ್ಮಿ ಆಗ್ಬಿಡುತ್ತೆ, ಆಗ ಒಬ್ಬನಿಗೆ ಬಂದಿತ್ತು ರೋಗ ಅಂದ್ರೆ ಮತ್ತೊಂದು ಸಾಕಾಣಿಕೆ ಮನೆಗೂ ಹರಡುತ್ತೆ ಗಾಳಿ ಮುಖಾಂತರ. ಅಥವಾ ನೀವು ಅವ್ರ ಮನೆ ಹೋಗಿ ಬರ್ತೀರಿ, ನಿಮ್ಮ ಸಾಕಾಣಿಕೆ ಮನೆಗೆ ಹೋಗ್ತೀರಿ, ಅವಾಗ ಅಲ್ಲಿ ಇರ್ತಕ್ಕಂಥ ರೋಗಗಳು ನಿಮ್ಮ ತಾಕಣೆ? ಓ ಕಮಲವ್ವ, ಸಾಹೇಬ್ರು ಹೇಳ್ತಿರೋದು ಹೆಂಗಾಯ್ತು ಅಂದ್ರೆ, ನಮ್ಮ ಅಕ್ಕನ ಮಗನ ಅಡ್ಮಿಟ್ ಮಾಡಿದ್ದೋ ಐ ಸಿ ಯು ಅಂತ ಅದೇನೋ ಒಂದು ರೂಮೇ ಅದೇ, ನಮ್ನ ಬಿಡ್ತಾನೆ ಇರ್ಲಿಲ್ಲ ಅಲ್ಲಿಗೆ. ಹಂಗೂ ಕೇಳಿದಿ ನಾನು, ಇದ್ಯಾಕೆ ನಾವು ನೋಡ್ಬೇಕು ಮಕ್ವ ಹಂಗೆ ಅಂತಂದ್ರೆ, ಇಲ್ಲ ಕಪ್ಪ ನಿನ್ಗೇನಾರ ರೋಗ ಇದ್ರೆ ಅವ್ರ ಗಂಟ್ಕತ್ತೆ ಅಂದ್ರು. ಇಲ್ಲ ಸ್ವಾಮಿ ನನ್ಗೇನು ಇಲ್ಲ, ಚೆನ್ನಾಗಿವ್ನಿ ನಾನು ಗಟ್ಮುಟ್ಟಾಗಿ ಅಂದ್ರೆ. ನೀ ಹೇಳ್ಬಿಟ್ರಾಗೋಯ್ತಾ, ನೀ ಹೇಳ್ಬಿಟ್ರಾಗೋಯ್ತಾ ಹಂಗಂತ, ನಿಂಗಿದ್ದದ್ ನಿಂಗೆ ಗೊತ್ತಾಗ್ತದ ಹಂಗೆ? ಸರಿ ಹೇಳಿ ಸರ್, ಚೆನ್ನಾಗಿವ್ನಿ ಅಂತ ಅನ್ಕೊಳ್ಳೋದು ನೀನು. ಅದೇನೋ ಬೆಡ್ ಬೆಡ್ ಡಿಸ್ಇನ್ಫೆಕ್ಷನ್ ಅಂದ್ರೆ ಕಮಲಕ. ಬಹಳ ಉತ್ತಮವಾದ ಪ್ರಶ್ನೆನೆ ಕೇಳಿದ್ರಿ ನೀವು. ಈಗ ಏನಿಲ್ಲ, ಡಿಸ್ಇನ್ಫೆಕ್ಷನ್ ಅಂತ ನಾವ್ ಹೇಳ್ತೀವಿ, ಅದಕ್ಕೆ ಬಹಳಷ್ಟು ಡಿಸ್ಇನ್ಫೆಕ್ಟೆಂಟ್ಸ್ ಇದಾವೆ. ಸೆರಿಪಿಟ್ ಅಂತಕ್ಕಂಥದ್ದು, ಅದಾದ್ಮೇಲೆ ಸುಣ್ಣ, ಬ್ಲೀಚಿಂಗ್ ಪೌಡ್ರು, ಇಂಥದ್ ನಾವು ಹೇಗೆ ಮನೆಯನ್ನು ಶುಚಿಯಾಗಿ ಇಟ್ಕೊಂತೀವೋ ಆ ರೀತಿಯಾಗಿ ಆ ಮನೆಯನ್ನು, ಸಾಕಾಣಿಕೆ ಮನೆಯನ್ನು, ನಾವು ಹುಳುವಿನ ಮನೆಯನ್ನ ಶುಚಿಯಾಗಿ ಇಟ್ಕೋಬೇಕಾಗತ್ತೆ. ಒಂದು ಬೆಳೆ ಆದ ನಂತರ ಚೆನ್ನಾಗಿ ತೊಳೆದು ಅದನ್ನ ಈ ಸೆರಿಪಿಟ್ ಅಂತಕ್ಕಂತ ಒಂದು ಪದಾರ್ಥನ ಯೂಸ್ ಮಾಡಿ, ಉತ್ಪನ್ನ ಯೂಸ್ ಮಾಡಿ ಸ್ಪ್ರೇ ಮಾಡಿ ಡಿಸ್ಇನ್ಫೆಕ್ಷನ್ ಮಾಡಬೇಕಾಗುತ್ತೆ. ಇದರಿಂದ ಅಲ್ಲಿರ್ತಕ್ಕಂತ ಸೋಂಕುಗಳೆಲ್ಲವೂ ನಾಶ ಆಗಿ ಮುಂದಿನ ಬೆಳೆ ನಾವು ಒಳ್ಳೆ ಹುಳ ಸಾಕ ಮೊದ್ಲೇ ವೇಲ ಮಾಡ್ಕೋಬೇಕು. ಆಮೇಲೆ ರಾಜಣ್ಣ, ಹುಳ ಅಲ್ಲಿ ಮೇಯ್ತಾ ಇರ್ತವೆ, ನೀರಡಿಯ ನೀನು ಆಮೇಲೆ ಸಿಂಪಡಣೆ ಮಾಡ್ಬಿಟ್ಟಿ, ಆಮೇಲೆ ರೂಮ ಮನೆಯ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ಪ್ರೇ ಮಾಡ್ಬಿಟ್ಟಿ, ಎರಡ್ ಮೂರು ಎರಡ್ ಮೂರು ಮಡಿ ಕಣ್ಣು ಸ್ಪ್ರೇಯರ ಈಗ ಅರುಣ್ ಅವ್ರೆ ಒಂದ್ಸಲ ಹಿಂಗೆ ಆಗಿತ್ತು. ಹಿಂಗೆ ಬಸ್ ಅಲ್ಲಿ ಬರುವಾಗ ನಮ್ಮ ಕೆಂಚಣ್ಣನ ಮಗ ಅಲ್ಲಿ ಹೋಗ್ಬಿಟ್ಟು ರೇಷ್ಮೆ ಮೊಟ್ಟೆ ತಂದವನೆ, ಏನೋ ಕಾರ್ಡ್ ಕೊಟ್ಟವ್ರೆ. ಇವನು ಆ ಕಾರ್ಡ್ ತಗೊಂಡಿರೋದು ಬೆಳಿಗ್ಗೆ 11 ಗಂಟೆಗೆ, 7 ಗಂಟೆ ಆದ್ರೂ ಇನ್ನು ಊರು ಸೇರಿಲ್ಲ. ಅದಕ್ಕೊಬ್ರು ತಜ್ಞರು ಹೇಳ್ತಿದ್ರು, ಅಲ್ಲ ಕಣಪ್ಪ, ನೀನು ಸಣ್ಣ ಮಕ್ಕಳನ್ನ ಹೆಂಗ್ ನೋಡ್ಕೋತೀಯೋ ಹಂಗೆ ನೋಡ್ಕೋಬೇಕು, ಬೆಳಿಗ್ಗೆ ಅಲ್ಲಿಂದ ನೀನು 11 ಗಂಟೆ ಕಾರ್ಡ್ ತಗೊಂಡ್ಬಿಟ್ಟು ಹಿಂಗೆ ಬಸ್ ಅಲ್ಲಿ ಓಡಾಡ್ಕೊಂಡಿದ್ರೆ ಆ ಬ್ಯಾಗ್ ನ ಅಲ್ಲಿ ಮಡಗದು ಇಲ್ಲಿ ಮಡಗದು ಓದ್ ಕಡೆ ಎಲ್ಲ ಒಂದ್ ಕಡೆ ವರ್ಗಿಸಿಡೋದು ಹಿಂಗೆಲ್ಲ ಮಾಡವನೆ. ಅವರು ಬೋದ್ರು ಅಂದ್ರೆ ಆ ಮೊಟ್ಟೆ ತಂದಿದ್ ಕಾರ್ಡ್ ಅದಕ್ಕೂ ಜೀವ ಇರ್ತದೆ, ಜೀವ ಇರ್ತದೆ, ಹೇಳಿ ಅದು ಇಂತಷ್ಟೇ ಸಮಯ ಅಂತ ಇರ್ತದೆ. ಇವನು ಹಂಗೇನೆ ಅಲ್ಲಿ ರಂಗೋಲಿ ಚಿತ್ರಗಳೆಲ್ಲ ಬರಕಿಲ್ವ, ಚಿಕ್ ಚುಕ್ಕಿ ಚುಕ್ ಚಿಕ್ ಆತರ ಇರ್ತಾವ ಮೊಟ್ಟೆ, ಪೇಪರ್ ಗಂಟ್ಕೊಂಡಿರ್ತಾವೆಲ್ಲ. ರಾಜಣ ಅದೇ ನೀನ್ ಕೆಂಪಂಗಿ ಮೇಲೆ ಅದಲ್ಲ ಹಂಗೆ ಉಳುವಪ್ಪ, ಇದು ಮೊಟ್ಟೆ ಇದು ಪರವಾಗಿಲ್ಲ, ಸಾಹೇಬರು ಬಂದಿರೋದ್ರಿಂದ ಹಾಕ ಬಂದಿನಿ ಅಂತಂದ್ರೆ ಒಳ್ಳೇದಾಯ್ತು. ಈಗ ಮೊದ್ಲು ಮಾಡ್ತಿದ್ರಲ್ಲ ಹಂಗೆ ಮೊಟ್ಟೆ ತರ ಅಂತ ಪದ್ಧತಿ ಈ ಕಮ್ಮಿ ಆಗಿದೆ. ಈಗ ಚಾಕಿ ರೇರಿಂಗ್ ಸೆಂಟರ್ ಅಂತ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ಅಂದ್ರೆ ಹೆಂಗ್ ಶಿಶುವಾರ್ಗಳು ಇದಾವಲ್ಲ ನಮ್ಮಲ್ಲಿ ಅಂಗನವಾಡಿಗಳು, ಆತರ ಸಣ್ಣ ಮಕ್ಕಳನ್ನ ಹೇಗ್ ನಾವಲ್ಲಿ ಪೋಷಣೆ ಮಾಡ್ತೀವಿ ಹಂಗೆ ಎರಡನೇ ಹಂತದ ತನಕ. ಇಲ್ಲಿ ನಮಗೆಲ್ಲ ಗೊತ್ತು ಕಮಲಕ, 5 ಜ್ವರ ಅಂತ ಹೇಳ್ತೀವಿ. ಜ್ವರ ಅಂದ್ರೆ ಅದಕ್ಕೆ ಜ್ವರ ಬರಲ್ಲವ, ಅದು ಒಂದ್ರಿಂದ ಒಂದ್ ಮೌಲ್ಟಿಂಗ್ ಅಂತ ಹೇಳ್ತೀವಿ ಹಂತಗಳು, 5 ಹಂತ. ಈಗ ಹೇಗೆ ನಾವು ಈ ಚಾಕಿ ರೇರಿಂಗ್ ಅಲ್ಲಿ ಮೊಟ್ಟೆಯನ್ನ ಮರಿ ಮಾಡಿ ಕೊಡ್ತಾರೆ ರೈತರಿಗೆ, ಬಹಳ ಸುಲಭ. ಅವರು ಒಂದ್ ಮೊಟ್ಟೆ, ಎರಡ್ ಮೊಟ್ಟೆ, ಈ ರೀತಿ ಒಂದು ಅದಕ್ಕೆ ಅದ ನಿಗದಿತ ದರ ಇರುತ್ತೆ. ಆ ಒಂದು ಯಾವ್ದೋ ಇದ್ರ ಮೇಲೆ ಒಂದ್ ತಳಿಗಳ ಮೇಲೆ ನಿಗದಿತ ದರ ಇರುತ್ತೆ, ಅದನ್ನ ಕೊಟ್ಬಿಟ್ಟು ಚಾಕಿ ರೇರಿಂಗ್ ಸೆಂಟರ್ ಇಂದಾನೆ ತಗೊಂಡ್ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ರೈತರಿಗೆ ಇದನ್ನ ಮಾಡಕ್ಕೆ ಕಷ್ಟ, ಯಾಕೆಂದ್ರೆ ಸಣ್ಣ ಮಕ್ಕಳಿಗೆ ನಿಮಗೆಲ್ಲ ಗೊತ್ತು ಬಹಳಷ್ಟು ಕೆಮ್ಮು, ಶೀತ, ನೆಗಡಿ ಇಂತ ಸಣ್ಣ ಕಾಯಿಲೆಗಳು ಬರ್ತಾ ಇರ್ತಾರೆ. ಹಂಗಾಗಿ ನೋಡ್ಕೊಳ್ಳೋದು ನಮ್ ರೈತರಿಗೆ ಕಷ್ಟ. ಈ ಚಾಕಿ ರೇರರ್ಸ್ ಏನ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂತ ಸೂಕ್ತ ಕ್ರಮಗಳನ್ನ ಅಥವಾ ಟ್ರೈನಿಂಗ್ ವಾತಾವರಣವನ್ನ ಇಟ್ಕೊಂಡು ಅದನ್ನ ಬೆಳೆಸೋದ್ರಿಂದ ನಾವು ಅಲ್ಲಿ ತಗೊಂಬಂದ್ರೆ 20 ದಿನಕ್ಕೆ ಒಂದ್ ಬೆಳೆ ಬೆಳಿಬೋದು ಸಂಕ್ರಣ. ಅವಾಗಿಲ್ಲ 20 ದಿನಕ್ಕೆ ನೋಡಿ ಯೋಚನೆ ಮಾಡು, ನಿಮ್ ಯಜಮಾನ್ರಿಗೆ ಹೇಳು, ಯೋಚನೆ ನಾ ಮಾಡ್ಬಿಟ್ಟೆ ಸಾಯಬ್ರು ಮಾಯಿ ನಮ್ಗೆ ಹೇಳದೆ ನಮ್ಗೆ ಅದೃಷ್ಟ ಇವತ್ತು ನಂದು ಕಾಯ್ತಾ ಇದ್ದೀ ಇದ ಚಾನ್ಸ್ ಸಿಕ್ಕರೆ ಹೊಡೆದ್ಬಿಡೋಮಂತ ಸಾಯಬ್ರು ಬಂದದ್ದು ಒಳ್ಳೇದೇ. ಈಗ ಈ ಗೂಡ್ನೆಲ್ಲ ಜಮೀನ್ಗಳಲ್ಲಿ ಮಾಡ್ಕೊಂಡಿರ್ತಾರಲ್ಲ, ಹೌದು, ಅದು ಈಗ ಹಕ್ಕಿ ಪಕ್ಷಿಗಳು ಅವೆಲ್ಲ ಹುಳಗಳನ್ನ ಗೂಡನ್ನೆಲ್ಲ ಇದ್ ಮಾಡೋದಿಲ್ವಾ, ಅದನ್ನ ಹೆಂಗೆ ರಕ್ಷಣೆ ಮಾಡ್ಕೊಳ್ಳೋದು? ಹಂಗೇನಿಲ್ಲ ರಾಜಣ್ಣ, ನಮ್ಗೆ ಈಗ ಮೊದ್ಲೇ ನಾವು ಮನೆ ಕಟ್ತೀವಲ್ಲ ಆ ಕಿಟಕಿಗಳಿಗೆ ಬಾಗಿಲುಗಳಿಗೆ ನಾವೇನ್ ಸೊಳ್ಳೆ ಪರದೆ ಹಾಕಂತೀವಿ ಮನೆಗೆ, ಹಂಗ್ ಕಟ್ಕೋಬೇಕು. ಅದನ್ನೇ ಯೋಚನೆ ಮಾಡ್ತಿದ್ದೆ. ಆಗ ನೀವು ಹಕ್ಕಿಗಳು ಆಮೇಲೆ ಏನು ಮತ್ತೆ ಇನ್ನೊಂದು ಮುಖ್ಯವಾಗಿ ಬರ್ತತಿ ಒಂದು ಹುಳ, ಈಗ ಮನೆಯಲ್ಲೇ ನೊಣ ಇದೆಯಲ್ಲ ಅಂತ ಒಂದು ಊಜಿ ನೊಣ ಅಂತ ಬರ್ತತಿ. ಆ ಊಜಿ ನೊಣ ಹೆಂಗ್ ಮಾಡೋದು ಗೊತ್ತ ಶಂಕರಣ್ಣ? ಈ ನಮ್ಮ ಹುಳದ ಮೇಲೆ ಬಂದ್ ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ ನಮ್ ರೇಷ್ಮೆ ಹುಳದ ಮೇಲೆ. ಏನಪ್ಪ ಆ ಮೊಟ್ಟೆ ಇಟ್ಟು ಹೋಗಿದ್ದೆ ತಕ್ಷಣ ಅದರಲ್ಲೊಂದು 100-200 ಮೊಟ್ಟೆ ಇರ್ತವೆ. ಅವ್ ಸಣ್ಣಕ್ಕೆ ಹೆಂಗೆ ನಾವು ಇದ್ರಲ್ಲೆಲ್ಲ ಕೀಲ್ ಹುಳ ಆಗುತ್ತೆ ಅಥವಾ ಯಾವ್ದಾದ್ರು ಕೊಳ್ತಿರೋಂತ ಒಂದು ಸೇಬಣ್ಣಿನಲ್ಲಿ ಹುಳ ಆಗಿರುತ್ತೆ, ಹಂಗ ಸಣ್ಣ ಹುಳ ನಮ್ ರೇಷ್ಮೆ ಹುಳ. ಈಗ ರೇಷ್ಮೆ ಹುಳ ಪಾಪ ಅದು ಒಂಥರ ಸೌಮ್ಯ ಜೀವಿಕವ, ಅದು ಅದ್ ನೋಡಿದ್ರೆ ಆನಂದ ಆಯ್ತೆ ಪಾಪ. ಎಷ್ಟು ಮೃದುವಾಗಿರ್ತದೆ, ಬೆಳ್ಳಗೆ ಚೆನ್ನಾಗಿರುತ್ತೆ, ಆಮೇಲೆ ರೇಷ್ಮೆ ಬಣ್ಣವೇ ಇರುತ್ತೆ ಅದು ಅಲ್ವಾ. ಮೇಲೆ ಈ ನೊಣ ಬಂದ್ಬಿಟ್ಟು ಬೂಜಿ ನೊಣ ಮೊಟ್ಟೆ ಇಕ್ತದೆ ಅಂದ್ರೆ ಪಾಪ ಅದ್ ಏನ್ ಮಾಡೋದು ಅದು. ಅದೇ ಕಣ, ಈಗ ಹಸುಗಳಿಗಾಗಿ ನೊಣ ಗಿಣ ಬಂದ್ಬಿಟ್ರೆ ಬಾಲ್ದಲ್ಲಿ ಹೊಡ್ಕತ್ತದೆ ಫಿನಿಶ್ ಅದು ನೊಣ. ಹಂಗಿರ್ತವೆ ಪ್ರಕೃತಿನಲ್ಲಿ. ಈಗ ಕಾಗೆ ಗೂಡ್ನಲ್ಲಿ ಹೋಗ್ಬಿಟ್ಟು ಕೋಗಿಲ ಮೊಟ್ಟೆ ಇಕ್ಕಲ್ವಾ, ಹಂಗೆ ಹಂಗೆ ಅದಿಲ್ದೆ ಇಕ್ತದೆ ಕಪ್ಪ. ಹೇಳೋದು ಉಳಿದ ಮೇಲೆ ಕೂತ್ಕೊಂಡು ಬಿಟ್ಟು ಅಂತದ್ದಂತೆಲ್ಲ ಮಾಡ್ತವೆ, ಅದಕ್ಕೆ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಿರೋದವ್ರು. ರಕ್ಷಣೆ ಮಾಡು ನೀನು ಸೊಳ್ಳೆ ಪರ್ದೆ ಎಲ್ಲ ಬಾಗಿಲುಗಳಿಗೆ, ಅದಕ್ಕೆ ಅಂತ ನಾವು ಟ್ರ್ಯಾಪ್ ಗಳನ್ನ ಅಭಿವೃದ್ಧಿ ಮಾಡಿದೀವಿ. ಅಂದ್ರೆ ಪೆರಮೋನ್ ಟ್ರ್ಯಾಪ್ ಅಂತ ಹೇಳ್ತೀವಿ ಶಂಕರಣ. ಅದು ಹೆಂಗೆ ಅಂತಂದ್ರೆ ಆಕರ್ಷಣೆ, ಅದೇನ್ ಮಾಡ್ತಾ ಈ ಏನ್ ನೊಣ ಐತಲ್ಲ ಊಜಿ ನೊಣ, ಆ ಬಾಗಿಲ್ ಹತ್ರನೇ ಬರುತ್ತೆ, ಕಿಟಕಿ ಹತ್ರನೇ ಬರ್ತದೆ. ಯಾಕೆಂದ್ರೆ ಈ ನಮ್ ಸೊಪ್ಪು ಇದೆ ಹಿಪ್ಪನೊಳೆ ಸೊಪ್ಪು, ಅದ್ರ ವಾಸನೆಗೇನೆ ಕಂಡು ಹಿಡ್ಕೊಂಡ್ ಬಂದ್ಬಿಡ್ತದೆ. ಅದನ್ನ ನಾವು ಆ ಕಿಟಕಿ ಅಥವಾ ಬಾಗಿಲು ಒಳಗ್ ಹೋಗ್ದಂಗೆ ಆ ಬಾಗಿಲ್ ಹತ್ರ ಕಿಟಕಿ ಹತ್ರ ಒಂದು ಟ್ರ್ಯಾಪ್ ಇರುತ್ತೆ, ಎಲ್ಲೋ ಅಟ್ರಾಕ್ಟಿವ್ ಟ್ರ್ಯಾಪ್ ಅಂತ ಪೆರಮೋನ್ ಮೋಹಕ ಬಲ ಅಂತ ಹೇಳ್ತೇವಲ್ಲ ಕಂಬಳಕ, ಅದನ್ನ ನಾವ್ ಇಟ್ರೆ ಇವೆಲ್ಲ ನೊಣಗಳು ಊಜಿ ನೊಣಗಳು ಬಂದು ಅಲ್ಲಿ ಸತ್ತ ಹೋಗ್ತಾವ, ಅಲ್ಲಿ ಅಂಟ್ಕೊಂತಾವ. ಒಳ್ಳೇದು ಒಳ್ಳೇದು, ಹಳದಿ ಹಳದಿ ಕಲರ್ ಇರುತ್ತೆ. ಪೇಪರ್ ಗೆ ಎಣ್ಣೆ ಹಚ್ಚಿಬಿಟ್ಟು ನೇತಾಕ್ತಿದೆ, ಅದಕ್ಕೂ ಸುಮಾರು ಸಿಕ್ಕಾಕತ್ತೆ ಕಪ್ಪ ಮಾಡ್ಬೇಕು ಅಂತ ಹೇಳ್ತೀವಿ. ಅದಕ್ಕೂ ಆ ಚಿಟ್ಟೆಗಳೆಲ್ಲ ಸಿಕ್ಕಾಕೊಂಡಿರ್ತವೆ. ಒಳ್ಳೇದು ಒಳ್ಳೇದು, ಮೋಹಕ ಬಲೆ ಮೋಹಕ ಬಲೆ. ಸರಿ ಸಾಹೇಬ್ರೆ, ಕರೆಕ್ಟ್ ಆಗಿ ಹೇಳಿದ್ರೆ ಶಂಕರಣ. ಈ ತರದ್ದು ನಮ್ಗೆ ಸಾಕಾಣಿಕೆ ಮನೇಲಿ ಬರ್ತತಿ. ಮತ್ತಿನ್ ತೋಟದಲ್ಲಿ, ತೋಟದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ ಶಂಕರಣ. ಇವತ್ತು ಹುಳ ಬರ್ತತಿ, ರೋಗ ಬರ್ತದೆ. ಅದಕ್ಕೆ ನನ್ನ ಪಕ್ಕದೂರಿಗೆ ಬಂದಿದ್ದು ಸಿದ್ದಗೌಡರು ತೋಟಕ್ಕೆ. ಅವ್ರೇನಂದ್ರು ನನಗೆ ಬಂದು ಚಾಲೆಂಜ್ ಮಾಡಿ ಹೋದ್ರು ಶಂಕರಣ. ನಿಮ್ಗೆ ನನ್ನ ತೋಟದಾಗ ಇವತ್ತು ಬಂದಿತ್ತು ಸಿದ್ದಣ್ಣನಿಗೆ ಕೇಳಿ ಶಂಕರಣ ಏನಂತ ಕೇಳ್ರಿ. ಸಿದ್ದಂಗೌಡ್ ಬಂದು ಇಲ್ಲೇ ಬಾಳ ಊರಲ್ಲ, ಇಲ್ಲೇ ದೂರ ಅಂತ ಊರಿದೆಯಲ್ಲ, ಅದ್ರ ಹತ್ರ ಬಿದ್ರಗಡ್ಡೆ ಅಂತ ಇತ್ತು ಗೊತ್ತು ಕನ ಹೇಳಿ ನಾವೆಲ್ಲ ಓಡಾಡಿಬೇಕಲ್ಲ, ಹೊಡಿಕೆ ಮಾಡ್ತಾರಲ್ಲ ಬಿದ್ರಗೂಡು ಅಲ್ಲಿ. ಅವರು ಬಂದ್ರು ಸಂಸ್ಥೆಗೆ, ನೀವು ಹಿಂಗೆ ರೋಗ ನನಗೆ ಬಾಳ ಬಂದ್ಬಿಟ್ಟಿದೆ ನಮ್ ತೋಟದಲ್ಲಿ, ಕೊಳೆ ರೋಗ ಅಂತ ಅದು. ನಾನು ಎಲ್ಲ ಹಾಕ್ತಾ ಇದೀನಿ ಸರ್, ಎಲ್ಲ ಏನು ಕಂಟ್ರೋಲ್ ಆಗ್ತಾ ಇಲ್ಲ, ನೀವು ಕಂಟ್ರೋಲ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನಾ ಇಲ್ಲಿಂದ ಹೋಗಲ್ಲ ಅಂತ ಕುತ್ಕೊಂಡ್ಬಿಟ್ರು ಶಂಕರಣ್ಣ. ಮುಷ್ಕರ ಅದು ಇಲಾಖೆಗೆ ಹೋಗಿ ನನಗೂ ಒಂಥರ ಬಹಳ ಖುಷಿ ಅನಿಸ್ತು. ಆಮೇಲೆ ನಾನು ಒಂಥರ ಅದನ್ನ ಹಠವಾಗಿ ತಗೊಂಡು ಸಿದ್ದಗೌಡ ತೋಟಕ್ಕೆ ಹೋದೆ. ನನ್ನ ಹತ್ರ ಬತ್ತಳಿಕೆ ನೇನೆ ಬಾಣ ಅದಾವೆಲ್ಲ ತಗೊಂಡು ಹೋದೆ. ಆಗ ಏನಾಯ್ತು ಗೊತ್ತ ಶಂಕರಣ್ಣ, ಹೋದೆ ಅಲ್ಲಿ ನೋಡಿದೆ ಸಿದ್ದಂಗೌಡ ತೋಟ, ಅವ್ರು ಹೇಳ್ದಂಗೆ ಪಾಪ ಕೊಳೆ ರೋಗ ಬಂದ್ಬಿಟ್ಟಿತ್ತು. ಅಲ್ಲಿ ಏನಿಲ್ಲ ಅಂತಂದ್ರು ಕನಿಷ್ಠ ಪಕ್ಷ 15-20 ಗಿಡ ಒಣಗ ಹೋಗ್ಬಿಟ್ಟಿತ್ತು. ಆಗ್ಲೇ ಆ ಮಟ್ಟಕ್ಕೆ ಬಂದ್ಬಿಟ್ಟು ಅದಕ್ಕೆ ಬೇಸರ ಮಾಡ್ಕೊಂಡು ಆದ್ರೆ ಶಂಕರಣ್ಣ, ಸೂಕ್ತವಾಗಿ ಮಾಹಿತಿ ಇಲ್ದೇನೆ ಏನ್ ಹಾಕ್ಬೇಕು ಅದನ್ನೇ ಹಾಕಿಲ್ಲ ಸಿದ್ದಂಗೌಡ್ರು. ಓಹೋ, ಬರೀ ಈ ಏನೇನು ಸರಿ. ಆಮೇಲೆ ನಾವು ಹೋದ್ವಿ, ಹೋಗಾದ್ಮೇಲೆ ಏನಾಯ್ತು, ನಮ್ಮ ಹತ್ರಕ್ಕೆ ನಾವೊಂದು ಸಂಸ್ಥೆಯಿಂದ ರಾಟ್ಫಿಕ್ಸ್ ಅಂತ ಅಭಿವೃದ್ಧಿ ಮಾಡಿದ್ವಿ. ಅದೊಂದು ಉತ್ಪನ್ನ, ಅದು ಬಹಳ ಪರಿಸರ ಸ್ನೇಹಿ ಉತ್ಪನ್ನ, ಯಾವುದೇ ನಮ್ಮ ಪರಿಸರಕ್ಕೆ ಹಾನಿ ಇಲ್ಲ ಅಥವಾ ನಮ್ಮ ಹುಳುಕ್ಕೂ ಹಾನಿ ಇಲ್ಲ. ಆ ತರದ್ದು ಉತ್ಪನ್ನ ಏನ್ ಮಾಡಿದ್ವಿ, ನಾನು ಒಂದು ಒಂದು ಲೀಟ್ರಿಗೆ 5 ಗ್ರಾಂನಂತೆ, ಒಂದು 5 ಲೀಟ್ರಿಗೆ ಒಂದ್ 25 ಗ್ರಾಂ ಹಾಕಿ ಒಂದ್ ರಾವಣ ತಯಾರು ಮಾಡ್ಕೊಂಡೆ. ಮಾಡ್ಕೊಂಡು ಎಲ್ಲೆಲ್ಲಿ ಗಿಡಗಳು ಒಣಗಿದಾವೆ ಎಲ್ಲಾ ಗಿಡಗಳು ಹಾಕ್ಸಿದೆ ಸಿದ್ದಂಗೌಡ್ರ ಹತ್ರ. ಅದಾದ್ಮೇಲೆ ಅದು ಒಂದಕ್ಕೆ ಅಲ್ಲ, ಅದ್ರ ಸುತ್ತಲೂ ಬಂದಿರತಕ್ಕಂತ ಇರತಕ್ಕಂತ ಒಂದು ಆರೋಗ್ಯವಂತ ಗಿಡಗಳಿಗೂ ಹಾಕ್ಸಿದೆ. ಯಾಕಂದ್ರೆ ರೋಗ ಒಳಗಡೆ ಇದ್ರೆ ಗೊತ್ತಾಗಿಲ್ವಲ್ಲ, ಕೊರೋನಾ ಇದ್ದಂಗೆ. ಕೊರೋನಾ ಇದ್ದಂಗೆ, ನಿಮಗೆ ಗೊತ್ತಲ್ಲ ಶಂಕರಣ್ಣ, ಮನೆ ಒಬ್ಬರಿಗೆ ಬಂದ್ರೆ ಎಲ್ಲಾರು ಹೇಳ್ಕೊಂಡು ಹಂಗೆ. ಅದೇನ್ ಮಾಡಿದೆ, ಎಲ್ಲಾ ಕಡೆ ಹಾಕ್ಸಿದೆ. ಹಾಕ್ಸಿ ಒಂದು ತಿಂಗಳಾತು ಸಿದ್ದಂಗೌಡರು ಸುದ್ದಿನೇ ಇಲ್ಲ, ಚಾಲೆಂಜ್ ಮಾಡಿದ್ರು. ಅಲ್ಲೇ ಮುಷ್ಕರ ಅಲ್ಲೇ ಕೂರಿಸ್ಬಿಡ್ಬೇಕಾಯ್ತವ್ರ, ಕೂತಿರಪ್ಪ ಎಲ್ಲ. ನಾನು ಮತ್ತೆ ನಾನು ಚಾಲೆಂಜ್ ಮಾಡಿ ಬಂದೆ, ಸಿದ್ದಂಗೌಡ್ರೆ ಇದೇನಾದ್ರು ಸರಿಯಾಗ್ಲಿಲ್ಲ ಅಂತಂದ್ರೆ ನಾನ್ ಬಂದು ಇಲ್ಲಿ ಕುತ್ಕಂತೀನಿ ಅಂತ. ಚೆನ್ನಾಗಿ ಮಾಡೋರು ಇವರು. ಆಮೇಲೆ ಏನಾಯ್ತು, ಒಂದ್ ತಿಂಗಳಾತು ಹಾಕಿ ಔಷಧಿ, ಅದು ಸ್ಟಾಪ್ ಆಗ್ಬಿಟ್ಟಿದೆ, ರೋಗ ಹರಡೋದು ಸ್ಟಾಪ್ ಆಗಿದೆ. ಆಮೇಲೆ ಗಿಡಗಳು ಹಾಗೆ ಚಿಗುರು ಹೊಡೆಯಕ್ ಶುರುವಾಗಿದೆ. ಸಿದ್ದಂಗೌಡ್ರು ಸುದ್ದಿನೇ ಇಲ್ಲ. ಚಾಲೆಂಜ್ ಮಾಡಿದ್ರು. ಆಮೇಲೆ ಒಂದಿನ ಫೋನ್ ಮಾಡ್ದೆ ಹಿಂಗೆ ಶಂಕರಣ್ಣ, ಏನಾಯ್ತು ತೋಟ ನಾವ್ ಹಿಂಗೆಲ್ಲ ಹಾಕ್ ಹೋದ್ವಿ ಏನಾಯ್ತು ಸಿದ್ದಂಗೌಡ್ರೆ? ಇಲ್ಲ ಸರ್ ನಾನ್ ಸಿಟಿಯಾಗವನೇ, ಅಲ್ಲೇ ತೋಟಕ್ ಬಂದ್ ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗ್ಬಿಟ್ಟಿದೆ ಕಣ್ರಿ ಈಗ ಅಂತಂದ್ರೆ. ಅವ್ರು ಯಾಕಂದ್ರೆ ಕೆಲ್ಸ ಆದ್ಮೇಲೆ ಫೋನ್ ಮಾಡಿ ಹೇಳ್ಬೇಕ ಬಿಡುವ ಸಾಹೇಬ್ರಿಗೆ. ಸಾಹೇಬ್ರೆ ಸಿದ್ದೇಗೌಡರು ಅವ್ರ ಅಪ್ಪ ಸೋಮಶೇಖರ ಅಂತ ಒಬ್ರು ಇದ್ರು ಗೌಡ್ರು ಅಂದ್ಬಿಟ್ಟು, ಅಯ್ಯೋ ಅವರು ಹಂಗೆ, ಅಯ್ಯೋ ಬಹಳ ಅಟವಾದಿ ಅಟವಾದಿ. ಆಮೇಲೆ ಒಸಿ ಮಾತು ಸಿಕ್ಕಾಪಟ್ಟೆ ಮಾತು, ಓ ಚಲ ಅಂದ್ರೆ ಚಲ ಅವ್ರ ಅಪ್ಪನ್ಗೂವೆ ಮಗನ್ಗೂ ಬಂದದೆ. ಈಗ ಅವ್ರು ನಿನ್ನ ಹತ್ರ ಯಾಕೆ ಹೇಳ್ತಾವ್ರ ಹೇಳ, ನೀನು ಹಂಗೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮ್ಗೆ ಸಾಹೇಬ್ ನೋಡಪ್ಪ, ನನ್ಗೆ ಸಾಹೇಬ್ರೆ ನೀವ್ ಏನಾರ ಅನ್ಕೊಳ್ಳಿ, ನೀವ್ ಈ ಮಟ್ಟಕ್ ಬರ್ಬೇಕಾದ್ರೆ ಒಸಿ ಒಂದ್ ಪ್ರಯತ್ನ ಮಾಡಿದ್ರೆ ಏನವ್ವ, ಮನುಷ್ಯರ ಆರೋಗ್ಯ ತಿಳ್ಕೊಬೇಕಾದ್ರೆ ಡಾಕ್ಟರ್ ಒಸಿ ಒಂದು ತಪಸ್ ಮಾಡಾರವ್ವ? ಸುಮ್ನೆ ಡಾಕ್ಟರ್ ಆಗ್ಬಿಟ್ಟಾರ ಅವ್ರು? ನಮ್ಮಂಗೆ ಉಣ್ಕ ತಿನ್ಕೊಂಡು ಓಡಾಡ್ಕೊಂಡು ಇದ್ಬಿಟ್ರೆ ಇದ್ ಮಾಡಕ್ಕದ್ದ ನಾವು ಡಾಕ್ಟರ್ ಆಗಕ್ಕದ್ದ ತಪಸ್ ಮಾಡು. ಅದಕ್ಕೆ ತಪ್ಪ, ನಮ್ದು ಕೃಷಿಕರು ರೈತರು ತಪಸ್ ಮಾಡ್ತಾರೆ. ಈಗ ರೇಷ್ಮೆ ಕೇಂದ್ರದಲ್ಲಿ ತಪಸ್ ಮಾಡ್ತಾರೆ, ನೀನು ಹಂಗೆ ಜಮೀನಲ್ಲಿ ತಪಸ್ ಮಾಡು ನೋಡಿ ಹಂಗೈತಿದೆ. ಈಗ ಯಾವಾಗ್ಲೂ ಕಾಲೆಳೆಯದೆ ಇವನೊಬ್ಬನೇ ಕೆಲಸ ಮಾಡ್ತಾನೆ ಜಮೀನಲ್ಲಿ, ನನ್ನ ಎಳಿತಿರೋದು ನೀನು ಮಾಡು ನೀನು ಮಾಡು ಅಂತ. ಈಗ ನಾ ಕೇಳೋದ್ರಲ್ಲಿ ಏನ್ ತಪ್ಪಿದ್ದೆ ಹೇಳಿ? ಏನ್ ತಪ್ಪಿಲ್ಲ ಕರೆಕ್ಟ್. ಈಗ ನನ್ ಜಮೀನಲ್ಲಿ ನಾನ್ ಕೆಲಸ ಮಾಡಿದ್ರೆ ಅವನ್ ಜಮೀನಲ್ಲಿ ನೀನು ಕೆಲಸ ಮಾಡು ಅಂತ ಹೇಳ್ತೀನಿ, ಅವನ್ ಜಮೀನಲ್ಲೂ ನಾನೇ ಕೆಲಸ ಮಾಡ್ತೀನಿ, ನೀನು ನನ್ ಜೊತೆ ಕೈ ಜೋಡಿಸ ತಪ್ಪೆ. ಈಗ ಈಗ ಅರುಣ್ ಅವ್ರೆ, ನೀವು ಒಂದ್ ವಿಚಾರ ಹೇಳ್ಬಿಟ್ರಿ, ನೀವು ಅವನ್ ಸುಮ್ಮನೆ ಇದ್ದ, ನೀವೊಂದ್ ವಿಷಯ ಹೇಳ್ಕೊಟ್ಬಿಟ್ರಿ. ಅದೇನಪ್ಪ ಅಂದ್ರೆ ಮುಷ್ಕರ ಮಾಡಿದ್ರೆ ಕೆಲಸ ಆಯ್ತದೆ. ಇವನು ಮುಷ್ಕರ ಮಾಡ್ತವನೆ, ಅಲ್ಲ ಇವನು ಹಂಗೆ ಮಾಡ್ತಾನೆ ಎಲ್ಲಿ ಅಂತ ನೀವು ಹೇಳಲಿಲ್ಲ. ಯಾವ್ದಕ್ಕೆ ಈಗ ಪ್ರತಿ ವಾರನು ಈ ಟೈಮ್ಗೆ ಈ ದಿನದಲ್ಲಿ ಇಲ್ಲಿ ಬಂದ್ ಮುಷ್ಕರ ಮಾಡ್ತಾನೆ, ಕಮ್ಲಕ್ಕ ನಟ್ಟಿತವ. ಯಾಕೆ ಅಂದ್ರೆ ಬೆಳೆ ಚೆನ್ನಾಗಬೇಕು ಅಂತಲ್ಲ, ಬೇರೆ ಬೇರೆ ಬಗೆ ಬಗೆ ತಿಂಡಿ ಬೇಕು, ತಿಂಡಿ ಬೇಕು ಜಾಸ್ತಿ ರುಚಿಯಾಗಿರೋದು. ಆತರ ಈ ತರ ಮುಷ್ಕರ ಇವಂದು ಅಂದ್ರೆ ಕಂಬ್ಲಕ್ಕ ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ ಆಯ್ತು. ಹಂಗಾದ್ರೆ ಇವತ್ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು. ಏನೇ ಆದ್ರೂ ಸಾಹೇಬ್ರೆ, ಈ ರೇಷ್ಮೆಗೆ ಬಹಳ ಒಳ್ಳೆಯ ಇದಿದೆ, ನೋಡಕ್ಕೆ ಆನಂದ. ಹೆಣ್ಣು ಮಕ್ಕಳು ರೇಷ್ಮೆ ಸೀರೆ ಗೀರೆ ಹಾಕಬಿಟ್ರೆ ಮದುವೆ ಮನೇಲಿ, ಅದ್ ನೋಡಕ್ಕೆ ಆನಂದ. ಆದ್ರೆ ಕೆಲವರು ಅದೇನೋ ಈ ಉಳದ ಬಾಯಿಂದ ಬಂದ್ಬಿಡ್ತದೆ, ಉಳದ ಬಾಯಿಂದ ಬಂದ್ಬಿಡ್ತದೆ, ಎಂಜಲ ಆಗ್ಬಿಟ್ಟದೆ ಅಂದ್ಬಿಟ್ಟು ಈ ರೇಷ್ಮೆ ಸೀರೆ ಉಡಕ್ಕಿಲ್ಲ ಅಂತ ರೇಕವ? ಅಲ್ಲ ಹಂಗಲ್ಲ, ರೇಷ್ಮೆ ಹುಳ ಸಾಯಿಸ್ತಾರೆ ಅಲ್ವಾ ಅಂದ್ರೆ. ನಾ ಹೇಳಿದ್ನಲ್ಲ ಅದೇ, ಬೇಡ ಅನ್ಬಿಟ್ಟು ಈಗೇನೋ ಅದನ್ನ ಉಪಯೋಗಿಸದೇ ಇರೋ ಹೆಣ್ಮಕ್ಳು ಇದಾರೆ ಅಂದ್ರೆ, ಈಗ ಹಸು ಹಾಲು ಬೇಡ ಅನ್ನೋದು ರೇಷ್ಮೆ ಸೀರೆ ಉಳಲ್ಲ. ವಿಜ್ಞಾನಿಗಳೇ ಹೇಳ್ತಾ ಇಲ್ವಾ ಬೇರೆ ತಂತ್ರಜ್ಞಾನ ಬೇರೆನೆ ಆಗದೆ ಅಂತ? ಬೆಳೆಯೋ ತಂತ್ರಜ್ಞಾನ ಸತ್ರನೆ ಕಣ್ಣ, ನಮಗ್ ರೇಷ್ಮೆ ಸೀರೆ ಉಡಕ್ಕಾಗದು, ನಿಮಗ್ ರೇಷ್ಮೆ ಪಂಚ ಬಿಡವ ಏನು ಮಾಡಕ್ಕಾಗಲ್ಲ. ಅದು ಕಮ್ಲಕ್ಕ, ಒಂದ್ ಬೇಕು ಅಂದ್ರೆ ಒಂದನ್ ಬಿಡಬೇಕು, ಪ್ರಕೃತಿ ನಿಯಮ ಇರೋದು. ನೋಡಪ್ಪ ಈಗ ರೇಷ್ಮೆ ಅಂತ ಸೃಷ್ಟಿಯಲ್ಲಿ ಆತರ ಮಾಡವ್ರೆ, ಅದ್ ಹಂಗೆ ಆಗ್ಬೇಕು. ಅದನ್ ನೀನ್ ಉಡದು ಬಿಡೋದು ನಿನಗೆ ವಿಷಯ, ಆದ್ರೆ ಅದನ್ನ ಬೆಳೆದು ಕಾಸ್ ಮಾಡಿ ಚೆನ್ನಾಗಿ ಬದುಕಿರೋರ್ ಅವರೇ ಅಂತ ಅವರೇ ಹೇಳ್ತಾರೆ. ಈಗ ಸಿದ್ದನಗೌಡರದೇ ಉದಾಹರಣೆ ಬೇಕಾ? ಅಯ್ಯೋ ಅದಿರ್ಲಿಕ್ಕಪ್ಪ, ಈ ಬೆಳೆ ಮೇಲೆ ಬೆಳೆ ಇದು ಆತಲ್ಲ ಶಂಕರಣ್ಣ. ಒಂದ್ ವರ್ಷ ಬಿಟ್ಟು ಹೋದೆ ನಾನು, ಹಿಂಗೆ ತೋಟ ಎಲ್ಲ ಚೆನ್ನಾಗಾತು. ಒಂದ್ ವರ್ಷ ಬಿಟ್ಟು ಹೋದೆ ಸಿದ್ದೇಗೌಡರು. ಅವ್ರಿಗೆ ತಿಂಗಳು ಆದಾಯ ಎಷ್ಟು ಗೊತ್ತಾ ಶಂಕರಣ್ಣ? 70,000 ರೂಪಾಯಿ ಎಲ್ಲ ಖರ್ಚು ಕಳೆದು ತಿಂಗಳಿಗೆ. ನಾನು ಹೇಳ್ದೆ ಏನ್ ಸಿದ್ದನ್ ಗೌಡ್ರೆ, ಎಲ್ಲ ಖರ್ಚು ಕಳೆದು 7-3 ಲಕ್ಷಪ್ಪ. ಕಮಲವಾ 21 ಅಂದ್ರೆ ಎಷ್ಟವ? 2,10,000 ರೂಪಾಯಿ ತಿಂಗಳಿಗೆ. 30 ದಿವಸ 3 ತಿಂಗಳಿಗೆ ಕಣಣ್ಣ. ಅವರು ಇನ್ನೊಂದ್ ಹೇಳಿದ್ರು, ಒಂದ್ ಬೆಳೆ ಆಗ್ಬೇಕಾದ್ರೆ ಎಷ್ಟಪ್ಪ? 22 ದಿನ ಆಗ್ಬೇಕು. ಮೊದ್ಲು 22 ದಿನ ಕೆಲಸ ಮಾಡೋದ್ ಕಲ್ತಕ, ಆಮೇಲೆ 70,000 ಹೆಂಗ್ ಬಂದದ್ದು ಅಂತ ಕನ್ಸ್ ಕಾಣ. ಬೆಳಿಗ್ಗೆ ಸಾಯಂಕಾಲ ಎಲ್ಲ ಸೊಪ್ಪ ಹಾಕ್ಬೇಕು, ಅಲ್ಲ ಕೆಲಸ ಇದ್ದೇ ಇರ್ತದೆ ಕಮಲಕ್ಕೆ, ಕೆಲಸ ಮಾಡಿರುತ್ತಾನೆ ಕಾಸು. ನಾನ್ ಹೇಳೋದಕ್ಕವ, ಈಗ ನಾವು ಮಾಡ್ತಾ ಇದೀವಿ ವ್ಯವಸಾಯವಾ, ಅದಕ್ಕಿಂತ ಒಳ್ಳೆ ವ್ಯವಸಾಯವೇ ಇದು. ಅಷ್ಟು ಕಷ್ಟನೂ ಇಲ್ಲಕವ, ಇಪ್ಪನೇಳೆ ಗಿಡ ಬೆಳೆದ್ ಬಿಟ್ರೆ ಏನ್ ಅವಾಗ ಸೊಪ್ಪು ಇಕ್ಕ ಬಂದು ಉಳುಕ ಹಾಕದ ಅಷ್ಟೇ, ನೀಟಾಗಿ ಮಾಡ್ಕೋಬೇಕು. ರಾಜಣ್ಣ ಇರೋದ್ರಿಂದ ನನ್ಗೇನ್ ಕಷ್ಟ ಅಲ್ಲ, ಜೊತೆಗೆ ಅದ್ರಲ್ಲಿ ಒಂದ್ ಹಣ್ಣು ಬಿಡ್ತದೆ ತಿನ್ನಕ್ಕೆ ಬಹಳ. ನೀನಿದ್ಯ ಬಿಡಪ್ಪ, ಮೂರ್ ವರ್ಷದಿಂದ ಬೆಳೆದಾಗ ಏನು ಅಕ್ಕಿ ಪಕ್ಷಿಗಳು ತಿನ್ಕೊಳ್ಳಿ ಅಂತಂದ್ರೆ ಎಲ್ರಿಗಿಂತ ಮುದ್ದೆ ಇವನೇ ತಿಂದವನೆ. ಚೆನ್ನಾಗಿದೆ ಚೆನ್ನಾಗಿದೆ. ಶಂಕರಣ್ಣ ಏನ್ ಮಾಡಿದಿ ಗೊತ್ತಾ, ಇಂತ ರಾಜಣ್ಣ ಅಂತ ಇರ್ತಾರೆ ಅಂತ ಹಣ್ಣು ಬಿಡದೆ ಇರೋ ವೆರೈಟಿ ಒಳ್ಳೆ ರಾಜಣ್ಣ ಗಂಡು ತಳಿ ಅದು, ಹಂಗಾಗಿ ರಾಜಣ್ಣ ಹಣ್ಣು ಸಿಗಲ್ಲ. ಒಟ್ಟ ಹುಳಗಳಿಗೆ ಒಳ್ಳೆ ಸೊಪ್ಪು, ಹುಳಗಳಿಗೆ ಒಳ್ಳೆ ಬೆಳೆಯದು. ಈಗ ಇವನ್ ಆವಳಿ ತಡ್ಕೊಳಕ್ ಆಗಕ್ಕಿಲ್ಲ ನನಗೆ ಕಮಲಕ್ಕ. ಈಗ ಸಾಹೇಬ್ರು ಹೇಳವ್ರೆ ಇಲ್ಲೇ ಊಟ ಮಾಡ್ತೀನಿ ಅಂತ, ಅದೇನು ಸಿ ನೋಡವ ಮತ್ತೆ ಎಲ್ರು ಎದಳಿ ಕೈ ತಕೋಬಹುದು. ವಿ ಒನ್ ತಳಿ ಅಡಿಗೆನೆ ತಕೋಬಹುದು. ನನ್ಗೆ ಸಹಾಯ ಮಾಡಿ ನಡಿಯಕ್ ಆಯ್ತು ಹೊರಗಣ ಹಾಗಾದ್ರೆ ಆಯ್ತು. ಸಾಹೇಬ್ರೆ ನೀವ್ ಬಂದದ್ದು ನಮ್ ಊರ್ಗೆ ನಿಜವಾಗ್ಲು, ಊಟ ಮಾಡ್ಲಿ ಆಮೇಲೆ ಮಾತಾಡಮ್ಮ. ಆಯ್ತು ತಕೋಬೋ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರಿನ ಸಿಎಸ್ಆರ್ಟಿಎನ್ನಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಜಿಎಸ್ ಅರುಣ್ ಕುಮಾರ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ನೀವೆಲ್ಲ ಎಬಿಆರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡ್ಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 13 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಜನಪದ ಗೀತೆ, ಫೆಬ್ರವರಿ 14 ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮಣ್ಣು ಹಾಗೂ ನೀರು ನಿರ್ವಹಣೆಗೆ ಯಶಸ್ವಿ ಮಾದರಿಗಳು, ಈ ವಿಚಾರವಾಗಿ ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೇಶ್ ಅವರೊಂದಿಗೆ ಸಂದರ್ಶನ. ಬೇಸಿಗೆ ಕಾಲದಲ್ಲಿ ಮಾಡತಕ್ಕಂಥ ಉಳುಮೆ ಪದ್ಧತಿಗಳನ್ನ ಕೈ ಬಿಟ್ಟಿರೋದ್ರಿಂದ, ಟ್ರ್ಯಾಕ್ಟರ್ಗಳನ್ನ ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಮಣ್ಣು ಗಟ್ಟಿಯಾಗಿದೆ, ಅದಲ್ಲದೆ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಮಣ್ಣು ಏನಾಗಿದೆ ಅಂತಂದ್ರೆ, ಒಣ ಪ್ರದೇಶದಲ್ಲಿ ಮಣ್ಣು ಗಟ್ಟಿಯಾಗಿದೆ, ನೀರಿಂಗುವಿಕೆ ಪ್ರಮಾಣ ಕಡಿಮೆ ಆಗಿದೆ. ಫೆಬ್ರವರಿ 15 ಮಂಗಳವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಫೆಬ್ರವರಿ 16 ಬುಧವಾರ ಕೃಷಿ ಬದುಕಿನಲ್ಲಿನ ಅನುಭವ ಕುರಿತಂತೆ KRಪೇಟೆ ತಾಲೂಕು ಶೀಳನೆರೆ ಹೋಬಳಿ ಮಲ್ಕೋನಹಳ್ಳಿಯ ಪ್ರಗತಿಪರ ಕೃಷಿ ಮಹಿಳೆ ರತ್ನಮ್ಮ ಅವರೊಡನೆ ಮಾತುಕತೆ. ಈ ಬಟಾನ್ ಸುವ ಅಂತ ಬರ್ತದೆ, ಅದ್ ಬೀಜ ಹೋದ್ರೆ 1-1.5 ತಿಂಗಳಿಗೆಲ್ಲ ಸಸಿ ನೆಡ್ತೀವಿ ಸರ್. ಅದು ರಾಗಿ ತೆರೆ ಹೊಡಿತೀವಲ್ಲ, ಆ ತರ ತೆರೆ ಹೊಡೆದು ನೆಡ್ತೀವಿ ಸರ್. ಬಟಾನ್ ಸುವ ಈದ 8-7 ಪಟ ಹೊಡೆದು ಹಾಕ್ತೀವಿ ಸರ್. ಇದು ಕಡೂರು ಹೂವು ಪೂರ್ಣಿಮಾ ಪಚ್ಚಿ. ಫೆಬ್ರವರಿ 17 ಗುರುವಾರ ಭಾರತೀಯ ಪರಂಗಿ ತಳಿ ಅಭಿವೃದ್ಧಿ ಹಾಗೂ ಲಾಭದಾಯಕ ತಾಂತ್ರಿಕ ಕೃಷಿ ಕ್ರಮಗಳನ್ನು ಕುರಿತು ಶ್ರೀರಂಗಪಟ್ಟಣದ ಬೆಳಗೊಳ ಹೋಬಳಿ ಬೊಮ್ಮೂರು ಅಗ್ರಹಾರದಲ್ಲಿ ಕೃಷಿ ಸಂಶೋಧನೆ ನಡೆಸುತ್ತಿರುವ ಡಾಕ್ಟರ್ ಕೆಕೆ ಸುಬ್ರಹ್ಮಣಿ ಅವರೊಡನೆ ಮಾತುಕತೆ. ಒಂದು ವರ್ಷದ ಕ್ರಾಪ್, ಆನ್ಯುಯಲ್ ಕ್ರಾಪ್ ಇದು, ಬನಾನ ತರ, ಶುಗರ್ ಕೇನ್ ತರ. ಸೊ ಇದನ್ನ ನಾನು ಹೇಳಿದೆ, ನಾನು ಇದೊಂದು ICU ಕ್ರಾಪ್. ಸೊ ಇದು ಎಲ್ಲಾ ರೈತರು ಬೆಳೆಸಕ್ ಆಗೋದಿಲ್ಲ. ಅದರಲ್ಲಿ ಪರಿಣಿತಿ ಇರೋರು, ಅದರಲ್ಲಿ ಮಾಹಿತಿ ತಗೊಂಡಿರೋರು ಎಕ್ಸ್ಪರ್ಟ್ ಆಗಿರ್ಬೇಕು. ಪಪ್ಪಾಯ ಬೆಳೆದ ಅಂದ್ರೆ ಅವ್ನು ಏನ್ ಬೇಕಾದ್ರೆ ಬೆಳಿಬಲ್ಲ ಅಂತ ರೈತರಾಗಿರ್ಬೇಕಿದು. ಫೆಬ್ರವರಿ 18 ಶುಕ್ರವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಗ್ರಾಮದ ಕೃಷಿಕ ಜೆ ನಾಗರಾಜಮೂರ್ತಿ. ನಾವು ಗೊಬ್ಬರಕ್ಕೆ ಸಲುವಾಗಿ ಮೊದಲು ಕೋಳಿ ಫಾರಂ ಅಂತ ನಿರ್ಮಾಣ ಮಾಡಿದ್ವಿ. ನಾವು ಒಂದು ಕಂಪನಿಯಿಂದ ನೇರವಾಗಿ ಒಂದು ಟೈಅಪ್ ಮಾಡಿಕೊಂಡು, ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೆ ನಾವು ಕೋಳಿಗಳನ್ನ ಸಾಕ್ಬಿಡ್ತೀವಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಅಲ್ಲಿ ಕೋಳಿ ಫಾರಂ ಮಾಡಿ ಅದರೊಳಗೆ ಇವಾಗ 4,000 ಕೋಳಿ ಸಾಕ್ತಾ ಇದೀವಿ. ಫೆಬ್ರವರಿ 19 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಕಮಲಕ್ಕ ಅದ ಹೆಂಗ್ ಮಾಡ್ತಾರೆ ವಸ್ತು ತಿಳ್ಕೊ, ಬೇಕಾಯ್ತದೆ ನಮ್ಗು. ಹಂಗಾಗಿ ಅಲ್ಲ, ನೀನು ಬರೀ ಬಾಯಿ ಚಪ್ಪಲ್ಸೋದ್ ಅಷ್ಟೇ ಇವತ್ತು, ಅವ್ ಶಂಕರಣ್ಣ ಬರಕಂಟ ಮಾಡಕ್ಕಿಲ್ಲ ಅವಳು. ಅದೇನೋ ನಿಜ ಬಿಡು, ಅಲ್ಲ ತಿಳ್ಕೊಂಡಿರ್ಲಿ ಬಿಡು, ಅಲ್ಲಿ ತಿಳ್ಕೊಂಡ್ರೆ ಮುಂದಿನ ಸತಿ ನಾವು ಮಾಡಬಹುದು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ.